ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಇವತ್ತು ಶ್ರೀರಾಮಕೃಷ್ಣ ವಚನ ವೇದದ 4ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಗೃಹಸ್ಥರಿಗೆ ಬುದ್ಧಿವಾದ ಅಂತ ಈ ಅಧ್ಯಾಯದ ಹೆಸರು. ಹದಿಮೂರನೇ ಆಗಸ್ಟ್ 1882 ಶ್ರಾವಣ ಅಮಾವಾಸ್ಯೆ ಭಾನುವಾರ. ಹಾಗೆ ಅಂತ ಬರೆದಿದ್ದೆ, ಪ್ರಾರಂಭ ಮಾಡಿದ್ದಾನೆ ಮಾಸ್ಟರ್ ಮಹಾಶಯ. ಅದು ಭಾನುವಾರ 13ನೇ ತಾರೀಕು, ಇವತ್ತು ಶನಿವಾರ 13ನೇ ತಾರೀಕು. ಅದು ಆಗಸ್ಟ್, ಇದು ಆಗಸ್ಟ್. ಅಮಾವಾಸ್ಯೆ ಮಾತ್ರ ನಮಗೆ ಎಂದೆಂದಿಗೂ ಇಲ್ಲ, ಯಾವಾಗಲೂ ಹುಣ್ಣಿಮೆ. ಶ್ರೀರಾಮಕೃಷ್ಣರು ಕೇದಾರನೇ ಮೊದಲಾದ ಭಕ್ತರೊಡನೆ ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಕೇದಾರ ಚಿತ್ತೋಪಾಧ್ಯಾಯ ಢಾಕಾದಲ್ಲಿ ಬಹಳ ವರ್ಷಗಳ ಕಾಲ ಅಕೌಂಟೆಂಟ್ ಕೆಲಸ ಮಾಡಿಕೊಂಡಿದ್ದ. ಆಗ ಆತನಿಗೂ ವಿಜಯಕೃಷ್ಣ ಗೋಸ್ವಾಮಿಯನ್ನು ಕಲ್ತಕ್ಕಂತ ಇನ್ನೊಬ್ಬ ಬ್ರಾಹ್ಮ ಸಮಾಜದ ವ್ಯಕ್ತಿಗೂ ಸ್ನೇಹ ಬೆಳೆಯಿತು. ಇಬ್ರು ಯಾವಾಗ ನೋಡಿದ್ರೂ ಪರಮಹಂಸರ ವಿಷಯವಾಗಿಯೇ ಮಾತುಕತೆ ಆಡ್ತಾ ಇದ್ರು. ವಿಜಯಕೃಷ್ಣ ಗೋಸ್ವಾಮಿ ಬ್ರಾಹ್ಮ ಸಮಾಜದ ಭಕ್ತನಾದರೂ ಕೂಡ ಶ್ರೀರಾಮಕೃಷ್ಣ ಮೇಲೆ ಅಪಾರವಾದಂತಹ ಭಕ್ತಿ ವಿಶ್ವಾಸಗಳನ್ನು ಇಟ್ಕೊಂಡಿದ್ದ ಕಾರಣ ಶ್ರೀರಾಮಕೃಷ್ಣರು ಕೂಡ ಅವನಲ್ಲಿ ಆಧ್ಯಾತ್ಮಿಕ ವಿಕಾಸ ಅಷ್ಟೊಂದು ಆದುದರಿಂದ ಅವನ ಮೇಲೆ ವಿಶೇಷವಾದ ಕೃಪೆ ಮಾಡಿದ್ದಾರೆ. ಬಹಳ ಅದ್ಭುತವಾದ ಕೃಪೆಯನ್ನೆಲ್ಲ ಮಾಡಿದ್ದಾರೆ, ಮುಂದೆ ನಾವು ಅದನ್ನು ನೋಡೋದಕ್ಕಿದ್ದೇವೆ. ಹೀಗೆ ಪರಮ ಪ್ರೇಮ ಸ್ವರೂಪರಾದಂತಹ ಶ್ರೀರಾಮಕೃಷ್ಣನ ದಿವ್ಯವಾದ ಆಧ್ಯಾತ್ಮಿಕ ಗುಣಗಳನ್ನ ಲಕ್ಷಣಗಳನ್ನ ಕುರಿತಾಗಿ ಪದೇ ಸೋನೆ ಮಾತುಕತೆ ಆಡ್ತಾ ಇದ್ದಾರೆ. ಬರುವ ವಿಷಯವಾದಂತಹ ಏನಾದರೂ ವಿಚಾರಗಳು ಕೇದಾರನ ಕಿವಿಗೆ ಬಿದ್ದಾಗಲೆಲ್ಲ ಆತ ಅಶ್ರುಪೂರ್ಣ ಲೋಚನನಾಗುತ್ತಾ ಇದ್ದ ಅಂತ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ. ಆತ ಹಿಂದೆ ಬ್ರಾಹ್ಮ ಸಮಾಜದ ಅನುಯಾಯಿಯಾಗಿದ್ದ, ಆದರೆ ಅವನಂತು ಭಕ್ತಿ ಮಾರ್ಗ. ಗಂಟೆ ಸಾಯಂಕಾಲ 5. ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾನೆ ಕೇದಾರನಾದ ಚತುರ್ಪಾಧ್ಯಾಯ. ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಸಂತೋಷ ಕೂಟ ಏರ್ಪಡಿಸಿದ್ದಾನೆ. ಅವನಿಗೆ ಅಷ್ಟೊಂದು ಸಂತೋಷವಾಗಿದೆ ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಿಂದ. ಆ ಸಂತೋಷವನ್ನ ಭಕ್ತ ಜನರು ಹಂಚಿಕೊಳ್ಳಲಿ ಅಂತನ್ನುವ ದೃಷ್ಟಿಯಿಂದ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾನೆ. ಹೆಚ್ಚು ಕಡಿಮೆ ನಮ್ಮ ಆಧ್ಯಾತ್ಮಿಕ ಶಿಬಿರ ಇದ್ದ ಹಾಗೆ ನಡೀತಾ ಇದೆ. ಅಲ್ಲಿಗ ಇಂತಹ ಒಂದು ಸಂತೋಷ ಕೂಟ ಅದಾದ್ರಿಂದ ಆತ ಕೇದಾರ ಬಹಳ ಆನಂದದಿಂದ ತುಂಬಿ ತೊಳಕಾಡ್ತಾ ಇದ್ದಾನೆ. ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣ ಇನ್ನೊಬ್ಬ ಭಕ್ತ ಒಬ್ಬ ಸಂಗೀತ ವಿದ್ವಾಂಸನನ್ನು ಕರೆದುಕೊಂಡು ಬಂದಿದ್ದ ಕಾರ್ಯಕ್ರಮ ಇನ್ನಷ್ಟು ಕಳೆಗಟ್ಟಲಿ ಅಂತ. ಆ ದಿನವೆಲ್ಲ ಆನಂದದಿಂದಲೇ ಕಳೆಯಿತು ಅಂತ ಮಾಸ್ಟರ್ ಮಹಾಶಯ ಬರೀತಾರೆ. ಈಗ ಪರಮಹಂಸರು ಸಮಾಧಿಯ ಸಂಬಂಧವಾಗಿ ಭಕ್ತರಿಗೆ ವಿವರಿಸುವುದಕ್ಕೆ ಪ್ರಾರಂಭಿಸಿದ್ದಾರೆ. ಹೇಳ್ತಾರೆ, ಸಚ್ಚಿದಾನಂದನ ಸಾಕ್ಷಾತ್ಕಾರ ಆಯಿತು ಅಂದ್ರೆ ಸಮಾಧಿ ಉಂಟಾಗ್ತದೆ, ಬಳಿಕ ಕರ್ಮ ತ್ಯಾಗವಾಗಿ ಬಿಡ್ತದೆ. ನಾನು ಸಂಗೀತ ವಿದ್ವಾಂಸರು ಸಂಬಂಧವಾಗಿ ವರ್ಣಿಸ್ತಾ ಇರುವಾಗ ಆತನೇ ಬಂದುಬಿಟ್ರೆ ಇನ್ನು ಆತನ ವಿಷಯವಾಗಿ ವರ್ಣಿಸುವ ಅವಶ್ಯಕತೆ ಏನಿದೆ? ಜೇನುಹುಳ ಎಲ್ಲಿಯವರೆಗೆ ಜೇನುಕರಿಸ್ತದೆ? ಹೂವಿನ ಮೇಲೆ ಕೂರದವರೆಗೆ. ಆದರೆ ಸಾಧಕ ಕರ್ಮತ್ಯಾಗ ಮಾಡಬಾರದು. ಪೂಜೆ, ಜಪ, ಧ್ಯಾನ, ಸಂಧ್ಯಾ ವಂದನೆ, ತೀರ್ಥಯಾತ್ರೆ ಇವನ್ನೆಲ್ಲ ಮಾಡಲೇಬೇಕು. ಇಷ್ಟು ವಿಚಾರ ಹೇಳ್ತಾ ಇದ್ದಾರೆ ಈ ಒಂದು ಪುಟ್ಟ ವಾಕ್ಯಪುಂಜಗಳಲ್ಲಿ ಇಷ್ಟೊಂದು ಮಾತುಗಳಿವೆ. ಅವರು ಪ್ರಾರಂಭ ಮಾಡಿದ್ದು ಸಚ್ಚಿದಾನಂದನ ದರ್ಶನವಾದಾಗ ಸಮಾಧಿ ಸ್ಥಿತಿ ಪ್ರಾಪ್ತರಾಗುತ್ತದೆ ಅಂತನೋ ಮಾತನಿದ್ದ. ಪಂಕ್ತಿ ಮಾಡಿದ್ದು ಪೂಜೆ, ಜಪ, ಧ್ಯಾನ, ಸಂಧ್ಯಾ ವಂದನೆ, ತೀರ್ಥಯಾತ್ರೆ ಇವುಗಳನ್ನೆಲ್ಲ ಮಾಡಲೇಬೇಕು ಅಂತ. ಇದು ಮಧ್ಯೆ ಕೆಲವು ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಏಕಕಾಲದಲ್ಲಿ ಹೇಳಿಬಿಡ್ತಾ ಇದ್ದಾರೆ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಉಳ್ಳವಾದ್ರಿಂದ ಅವುಗಳನ್ನು ಹೇಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮಕೃಷ್ಣ ಕೈಯಿಂದ ಸಮಾಧಿ ಅಂತ ಹೇಳ್ತಾರೆ ತಕ್ಷಣ ಅವಾಗ ಹೇಳ್ತಾರೆ. ಅದರ ಲಕ್ಷಣ ಏನಪ್ಪ ಅಂದ್ರೆ ಕರ್ಮ ತ್ಯಾಗ ಆಗಿಬಿಡ್ತದೆ ಅಂತ. ಕರ್ಮ ತ್ಯಾಗ ಆಗಿಬಿಡ್ತದೆ ಅಂತ ಹೇಳಿದ ತಕ್ಷಣ ಲೋಕಗುರು ನೋಡಿ, ಅವರು ಲೋಕಗುರು. ಲೋಕಗುರುವಿಗೆ ನಮ್ಮ ಸಾಮಾನ್ಯ ಜನರ ಮನೋಭಾವ ಎಲ್ಲ ಗೊತ್ತು. ಯಾವುದನ್ನ ಸುಲಭವಾಗಿ ಬಿಟ್ಬಿಡಬೇಕು ಅಂತ ಮನಸ್ಸಾಗಿದೆಯೋ ಅವರಿಗೆ ಅದನ್ನೆಲ್ಲ ಬಿಟ್ಬಿಡೋದಕ್ಕೂ ಸದಾ ಸಿದ್ಧರಾಗಿರ್ತಾರೆ. ಆಮೇಲೆ ಪಡೀಬೇಕಾದನ್ನ ಪಡೀತಕ್ಕಂಥದ್ದು ಸಾಧ್ಯವಾಗುತ್ತೋ ಬಿಡುತ್ತೋ ಆಮೇಲೆ ನೋಡ್ಕೊಳ್ಳೋಣ. ಇವರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತವಾಗದನ್ನು ಸಚಿದಾನಂದನ ದರ್ಶನವಾದಾಗ ಅಂತ ಹೇಳ್ತಕ್ಕಂಥ ಮಾತನ್ನ ಕೇಳಿಸ್ಕೊಂಡ್ರು. ಬಳಿಕ ಕರ್ಮ ತ್ಯಾಗವಾಗಿಬಿಡ್ತದೆ ಅನ್ನೋ ಮಾತನ್ನು ಕೇಳಿಸ್ಕೊಂಡಾಗ ಅದನ್ನು ಅನುಷ್ಠಾನಕ್ಕೆ ತರಲು ಶುರು ಮಾಡ್ತಾರೆ. ಅಂದ್ರೇನು, ಕರ್ಮ ತ್ಯಾಗ ಮಾಡ್ಕೊಂಡು ಕೈ ಕಟ್ಕೊಂಡು ಕೂರ್ತಿರ್ತಾರೆ. ಆದರೂ ಸುಮ್ಮನೆ ಸಾಧ್ಯವಿಲ್ಲ, ಬೇಡಿ ಸೇರ್ತಾ ಇರ್ತಾರೆ, ಜುಗಾರಿ ಆಡ್ತಾ ಇರ್ತಾರೆ, ಏನಾದರೂ ಒಂದು ಮಾಡ್ತಾನೆ ಇರ್ತಾ ಇರ್ತಾರೆ. ಶ್ರೀರಾಮಕೃಷ್ಣ ಇದನ್ನ ಗಮನಿಸ್ತಾರೆ. ಅದಕ್ಕೋಸ್ಕರಬೇಕು ಅನ್ನ ಏನು ಹೇಳ್ತಾರೆ, ಪೂಜೆ, ಜಪ, ಧ್ಯಾನ, ಸಂಧ್ಯಾ ವಂದನೆ, ತೀರ್ಥಯಾತ್ರೆ ಇವುಗಳ್ಯಾವುದನ್ನು ಬಿಡಲೇಬಾರದು, ಮಾಡಲೇಬೇಕು ಅಂತ. ಈ ಮಧ್ಯೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಉದಾಹರಣೆ ಕೊಟ್ಟು. ಕರ್ಮ ಕರ್ಮ ಅಂತ ಹೇಳಿದ್ರೆ ಯಾವ ಕರ್ಮ? ಭಗವಂತನ ಕುರಿತಾಗ ವರ್ಣನೆ ಮಾಡ್ತಕ್ಕಂಥದ್ದು ಕೂಡ ಒಂದು ಕರ್ಮವೇ. ಅದು ಕೂಡ ನಿಂತೋಗ್ಬಿಡ್ತದೆ ಅಂತನ್ನೋದನ್ನು ಒಂದು ಸೂಕ್ಷ್ಮವಾದ ವರ್ಣನೆಯಿಂದ ಕೊಡ್ತಾ ಇದ್ದಾರೆ. ನಾನು ಸಂಗೀತ ವಿದ್ವಾಂಸನ ಸಂಬಂಧವಾಗಿ ವರ್ಣಿಸ್ತಾ ಇರುವಾಗ ಆತನೇ ಬಂದುಬಿಟ್ರೆ ಇನ್ನು ಆತನ ವಿಷಯವಾಗಿ ವರ್ಣಿಸುವ ಅವಶ್ಯಕತೆ ಏನಿದೆ? ಅವನ ಹಾಡನ್ನು ಕೇಳ್ತಾ ಇರೋದಷ್ಟು ಅಷ್ಟೇ. ಅಲ್ಲಿ ಸಂಗೀತಕಾರ ಹೇಗಿದ್ರು ಬಂದಿದ್ನಲ್ಲ, ಅವನನ್ನೇ ಉದಾಹರಣೆಯ ಕೊಟ್ಟು ಹೇಳಿದ್ರು. ಆ ಸಂಗೀತಕಾರ ಇಷ್ಟೊಂದು ಅದ್ಭುತವಾಗಿ ಆಡ್ತಾನೆ, ರಾಗ ತಾನ ಪಲ್ಲವಿ ಅದ್ಭುತವಾಗಿದೆ, ಕಂಠ ಅಥವಾ ಶರೀರ ಬಹಳ ಅದ್ಭುತವಾಗಿದೆ, ಈ ರೀತಿಯಲ್ಲಿ ಪಾಂಡಿತ್ಯ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿದೆ, ನಾನಾ ಬಗೆಯಾಗಿ ಕೊಂಡಾಡ್ತಕ್ಕಂಥದ್ದೆಲ್ಲ ಇರುತ್ತೆ. ಯಾರ್ಯಾರಿಗೆ ಸಂಗೀತದ ಬಗ್ಗೆ ಜಾಸ್ತಿ ಪ್ರಜ್ಞೆ ಇರ್ತದೋ ಅವ್ರು ಮಾತ್ರವೇ ಅದರ ಬಗ್ಗೆ ಆ ರೀತಿಯಲ್ಲಿ ಮಾತನಾಡಬಲ್ಲರು. ಶ್ರೀರಾಮಕೃಷ್ಣ ಅದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಸಂಗೀತಕಾರನ ಗುಣಗಾನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವನೇ ಎದುರುಗಡೆ ಬಂದು ನಿಂತುಕೊಳ್ತು ಅಂತ ಹೇಳಿದ್ರೆ ಮತ್ತೆ ಮಾತಾಡುವಂತ ಕರ್ಮ ಎಲ್ಲಿ ಉಳಿತದೆ? ಅವನು ಕೇಳೋದು ನೋಡೋದು, ಕೇಳೋದು ನೋಡೋದು ಅಷ್ಟೇ. ಅದೇ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗಿ ಸಮಾಧಿ ಸ್ಥಿತಿಯಲ್ಲಿ ಅವನು ಸಾಕ್ಷಾತ್ಕಾರವಾಯಿತು ಅಂತ ಹೇಳಿದ್ರೆ ಅವನನ್ನೇ ನೋಡೋದು, ಅವನನ್ನೇ ಕೇಳೋದು, ಅವನ ಮಾತನ್ನು ಕೇಳೋದು, ಅವನ ವಿಚಾರ ನೋಡೋದು, ಅವನ ಸುಂದರವಾದಂತಹ ಆಕಾರವನ್ನು ನೋಡೋದು, ಅವನ ಭವ್ಯವಾದಂತಹ ವಿಚಾರಗಳನ್ನೆಲ್ಲ ಭಾವಿಸೋದು, ಅನುಭವಿಸೋದು, ಇಷ್ಟೊಳಗೆ ಮುಳಿದೋಗ್ತದೆ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಜೇನು ಹುಳ ಎಲ್ಲಿಯವರೆಗೆ ಜೇನು ತರಿಸ್ತಾ ಇರ್ತದೆ? ಹೂವಿನ ಮೇಲೆ ಕುಳಿತು ಜೇನನ್ನ ಹೀರುವವರೆಗೆ. ಯಾವಾಗ ಜೇನನ್ನು ಹೀರೋದಕ್ಕೆ ಶುರು ಮಾಡಿದ್ರೋ ಅದರ ಜೇನ್ಕಾರ ಎಲ್ಲ ನಿಂತು ಹೋಗ್ಬಿಡ್ತದೆ ಅಂತ. ನಾವು ಕರಪರ ಕರಪರ ಮಾತನಾಡ್ತೇವೆ, ಅಂದ್ರೆ ಒಳ್ಳೆ ಮಾತು ಆಡ್ತೀವಿ, ಕೆಟ್ಟ ಮಾತು ಆಡ್ತೀವಿ, ಕೆಟ್ಟ ಮಾತು ಮೊದಲು ಬಿಟ್ಬಿಡ್ಬೇಕು, ಆಮೇಲೆ ಒಳ್ಳೆ ಮಾತು ಶುರು ಮಾಡ್ತೀವಿ. ಆ ಒಳ್ಳೆ ಮಾತು ಕೂಡ ಒಳ್ಳೆ ಗಲಾಟೆ ಅಂತ ಇನ್ನೇನಿಲ್ಲ. ಹೋಲಿ ಚಿಟ್ಚಾಟ್, ಪವಿತ್ರವಾದಂತಹ ಹರಟೆ ಅಂತ ಇರಲಿ, ಅದು ಕೂಡ ಮೊದಲು ಬೇಕಾಗ್ತದೆ, ಒಳ್ಳೆದೇ, ತಪ್ಪೇನಿಲ್ಲ. ಆದರೆ ಎಲ್ಲಿಯವರೆಗೆ ನಮ್ಮ ಮನಸ್ಸು ಭಗವಂತ ಆಗಿರ್ತಕ್ಕಂಥ ಕಮಲ ಪುಷ್ಪದ ಮೇಲೆ ಕುಳಿತು ಒಳಗಡೆ ಇರತಕ್ಕಂಥ ಅವನ ಆನಂದ ಅನ್ನುವ ಮಕರಂದವನ್ನು ಹೀರೋದಿಕ್ಕೆ ಇನ್ನು ಶುರು ಮಾಡಿಲ್ವೋ ಅಲ್ಲಿವರೆಗೆ ಮಾತ್ರವೇ ಮಾತನಾಡೋದು, ಆಮೇಲೆ ಮಾತುಕತೆ ಎಲ್ಲ ನಿಂತು ಹೋಗ್ಬಿಡ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅಂತ ಶುರು ಮಾಡಿಬಿಟ್ರು ಅಲ್ಲಿ. ಆದರೆ ಸಾಧಕ ಕರ್ಮ ತ್ಯಾಗ ಮಾಡಕೂಡದು. ಪೂಜೆ, ಜಪ, ಧ್ಯಾನ, ಸಂಧ್ಯಾ ವಂದನೆ, ಸಂಧ್ಯಾವಂದ್ಯ ಬಗ್ಗೆ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಅದೇ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಸಂಧ್ಯಾವಂದ್ಯ ಮಾಡುವಾಗ ಅರ್ಘ್ಯ ಕೊಡುವಾಗ ಯಾವ ಬೆರಳ ತುದಿಯಿಂದ ಆ ನೀರು ತನ್ನಷ್ಟಕ್ಕೆ ಬಿದ್ದೋಗಿ ಗಳಿತ ಹಸ್ತ ಅಂತ ಅನ್ನುವ ಸ್ಥಿತಿ ಬರ್ತದೋ ಆಗ ಕರ್ಮವನ್ನು ತ್ಯಾಗ ಮಾಡಬಹುದು ಅಂತ. ಅಲ್ಲಿಯವರೆಗೆ ಕರ್ಮತ್ಯಾಗ ಅಂತ ಹೇಳ್ತಕ್ಕಂತಹ ಅದು ಕೂಡ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ವಾರಸ್ಯವಾದಂತಹ ಒಂದು ಮಾತನ್ನ ಮತ್ತೆ ಮತ್ತೆ ಒತ್ತಿ ಹಿಡಿದನು. 18ನೇ ಅಧ್ಯಾಯದಲ್ಲಿ ಮುಕ್ತಾಯ ಸಮಾರಂಭ ಅಂದ್ರೆ ಏನು, ಏನೇನೋ ಬೋಧನೆಗಳನ್ನೆಲ್ಲ ಆ 17 ಅಧ್ಯಾಯಗಳಲ್ಲಿ ಕೊಟ್ಟಿದ್ನೋ ಅವುಗಳೆಲ್ಲವನ್ನು ಕೂಡ ಪುನರಾವರ್ತನೆ ಮಾಡಿ ಮತ್ತಷ್ಟು ಮನದಟ್ಟು ಮಾಡೋದಕ್ಕೋಸ್ಕರ ಹಲವಾರು ಶ್ಲೋಕಗಳ ಮೂಲಕ ಹೇಳ್ತಾನೆ. ಅದರೊಳಗೆ ಯಜ್ಞದಾನ ತಪ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಃ. ಯಜ್ಞದಾನ ತಪ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮನೀಷಿಗಳು ಅಂದ್ರೆ ಮನನಶೀಲರು, ಮುನಿಗಳು, ತಪಸ್ಸು ಮಾಡುವವರು. ಯಾರು ಇನ್ನೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ವೋ, ಮಾಡಿಕೊಳ್ಳುವ ದಾರಿಯಲ್ಲಿ ವೇಗವಾಗಿ ಮುನ್ನಡೀತಾ ಇದ್ದಾರೋ ಅವರು ಎಂದೆಂದಿಗೂ ಕೂಡ ಕಾಲು ಜಾರಿ ಕೆಳಗಡೆ ಬಿದ್ದು ಹೋಗದೇ ಇರಲಿ ಅನ್ನುವ ದೃಷ್ಟಿಯಿಂದ, ಹಾಗೆ ಬಿದ್ದು ಹೋಗದೇ ಇರಬೇಕಾದ್ರೆ ಯಾವ ಎಚ್ಚರಿಕೆಯನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಟಿರಬೇಕು ಅಂತನ್ನೋದನ್ನ ತಿಳಿಸುವುದಕ್ಕೋಸ್ಕರ ಶ್ರೀಕೃಷ್ಣ ಈ ಮಾತು ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಯಜ್ಞ, ದಾನ, ತಪಸ್ಸು, ಕರ್ಮ ಇವುಗಳನ್ನ ಮಾಡಬೇಕು, ಬಿಡಬಾರದು. ನ ತ್ಯಾಜ್ಯಂ ಕಾರ್ಯಮೇವ ತತ್. ನ ತ್ಯಾಜ್ಯಂ ಅಂದ್ರೇನರ್ಥ, ಬಿಡಬಾರದು. ಬಿಡಬಾರದು ಅಂತ ಹೇಳಿದ ಮೇಲೆ ಮಾಡಬೇಕು ಅಂತ ಯಾಕೆ ಹೇಳ್ಬೇಕಾಗಿತ್ತು? ಮನುಷ್ಯರ ವೃದ್ಧಿಯಲ್ಲಿ ತಮೋಗುಣ ವಿಶೇಷವಾಗಿ ಇರ್ತದೆ. ಈ ತಮೋಗುಣದ ಪರಿಣಾಮ ಏನು ಅಂತಂದ್ರೆ ತಪ್ಪಿಸಿಕೊಳ್ಳೋದು, ಇಂಗ್ಲಿಷ್ ನಲ್ಲಿ ಎಸ್ಕೇಪ್ ಮಾಡೋದು, ಎಸ್ಕೇಪಿಸಂ ಅಂತ ಹೇಳ್ತಾರೆ ಅದಕ್ಕೆ, ಜಾರಿಕೊಳ್ಳೋದು. ಇದು ಒಳ್ಳೆ ಶಬ್ದ, ಜವಾಬ್ದಾರಿಗಳಿಂದ ಜಾರಿಕೊಳ್ಳತಕ್ಕಂಥದ್ದು. ಅದಕ್ಕೋಸ್ಕರವೇ ಮಂತ್ರದೀಕ್ಷೆಯನ್ನು ಪಡೆದು ಎಷ್ಟೋ ಜನ ಒಂದು 3 ದಿನ ಆ ಒಂದು ಭಾವಾವೇಗದಲ್ಲಿ ಜಪ ಮಾಡಿ 4ನೇ ದಿನ ಬಂದು ಹೇಳ್ತಾರೆ, ಒಂದು 10 ಜಪ ಮಾಡಿದ್ರೆ ಸಾಲದ ಅಂತ. ಆಮೇಲೆ ಮಧ್ಯೆ ಮಧ್ಯೆ ಕೆಲಸ ಕಾರ್ಯಗಳು ವಿಶೇಷವಾಗಿ ಇರೋದ್ರಿಂದ ಬೇರೆ ಬೇರೆ ಊರಿಗೆ ಹೋದ ಸಂದರ್ಭದಲ್ಲಿ ಒಂದು ವೇಳೆ ಮಾಡಬೇಕು ಪರವಾಗಿಲ್ವಾ, ಅದಕ್ಕೆ ನಾವು ಅವ್ರಿಗೆ ಹೇಳ್ಬೇಕು ಪರವಾಗಿಲ್ಲ ಅಂತ. ಆಗ ಅದು ಬಹಳ ಸಂತೋಷವಾಗುತ್ತೆ. ಒಂದ್ ವೇಳೆ ನಾನು ಹೇಳದೇ ಇದ್ರು ಕೂಡ ಅವರು ಮಾಡೋದು ಪರವಾಗಿಲ್ಲೇ. ಆದ್ರೆ ಒಂದ್ ಮಾತು ನಮ್ಮಿಂದ ಬಂದ್ರೆ ವೇದವಾಕ್ಯ ಸಮಾಧಾನ ಎಲ್ಲ ಸ್ವಾಮಿಗಳು ಬಯಸ್ಕೊಂಡಿದ್ದಾರೆ ಭಾರನ ಹೇಳಿದ್ದಾರೆ. ಈ ರೀತಿಯಲ್ಲಿ ಜಾರಿಕೊಳ್ಳೋದಕ್ಕೆ ಎಷ್ಟು ಅವಕಾಶವನ್ನ ಮಾಡಿಕೊಳ್ಳಬಹುದು ಅಷ್ಟನ್ನು ಮಾಡಿಕೊಳ್ಳೋದಕ್ಕೆ ಜೀವಿ ಒದ್ದಾಡುತ್ತೆ. ಇದು ಸೋಮಾರಿತನದ ಪ್ರಧಾನವಾದ ಲಕ್ಷಣ. ವೈಯಕ್ತಿಕವಾದ, ಶಾರೀರಿಕವಾದ, ಮಾನಸಿಕವಾದ ಸುಖವನ್ನ ಅನುಭವಿಸುವಂತಹ ಅವಕಾಶಗಳು ಒದಗಿದಾಗ ಅವುಗಳಿಂದ ಜಾರಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಮಾತ್ರ ಅಲ್ಲ, ತೂರಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹೇಗಾದ್ರೂ ಮಾಡಿ ಆ ಜಾಗಕ್ಕೆ ಹೋಗಿ ಅದನ್ನು ಅನುಭವಿಸಿಯೇ ಬರಬೇಕು. ಅದಕ್ಕೋಸ್ಕರವೇ ನಮ್ಮ ಇಷ್ಟ ಎಲ್ಲಿರ್ತದೋ, ನಮ್ಮ ಮನಸ್ಸು ಅಲ್ಲಿರ್ತದೆ. ನಮ್ಮ ಮನಸ್ಸು ಎಲ್ಲಿರ್ತದೋ ಅಲ್ಲಿರ್ತದೆ ಏಕಾಗ್ರತೆ. ಏಕಾಗ್ರತೆ ಎಲ್ಲಿರ್ತದೋ ಆ ಏಕಾಗ್ರತೆಯ ತುತ್ತ ತುದಿಯಲ್ಲಿ ಭಗವಂತ ಇರುತ್ತೆ. ಅಷ್ಟು ಏಕಾಗ್ರತೆಯನ್ನು ಮಾಡಿಕೊಳ್ಬೇಕಾದ್ರೆ ಅಷ್ಟು ಇಷ್ಟವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮುನಿಗಳು ಹೇಳ್ತಕ್ಕಂಥವರು, ಮನನಶೀಲರು ಹೇಳ್ತಕ್ಕಂಥವರು ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಎತ್ತರ ಹೋದಷ್ಟು ಭಯ ಜಾಸ್ತಿ ನೆನಪಿಟ್ಕೊಳ್ಳಿ. ಹೇಗೆಂತಂದ್ರೆ ಅವನೇನಾದ್ರೂ ಬಿದ್ರೆ ಮೂಳೆ ಸಿಗೋದಿಲ್ಲ. ಸೆಕೆಂಡ್ ಬಾಳಿ ಹತ್ತಿರದಿಂದ ಬಿಡ್ತಾ ಇದ್ದಾನೆ, ನೆಲದ ಮೇಲೆ ಬಿದ್ದವನು ಅದೇ ಎತ್ಕೊಂಡು ಮೈ ಹೊಡೆದುಕೊಂಡು ಹೊರಟೋಗ್ತಾಯ್ತು ಮುಂದೆ. ನೆಲದ ಮೇಲೆ ಇದ್ದಾನೆ ಅವನು ಯಾವಾಗಲೂ, ಅವನು ಬಿದ್ದರೆ ಅದೇ ನೆಲದ ಮೇಲೆ ಬಿದ್ದಿರ್ತಾನೆ. ಅದೇ ಮೇಲೆತ್ತರಕ್ಕೆ ಏರಿದವನು ಬೀಳದೇ ಭಾರತ, ಬೀಳದಂತೆ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಬೇಕು, ಅದು ಒಂದು ಆಶ್ರಯ, ಒಂದು ಆಧಾರ ಬೇಕು. ಯಾವ ಆಧಾರ ಅದು? ಯಜ್ಞ ದಾನ ತಪಸ್ಸು ಕರ್ಮ ಇದರ ವರ್ಣನೆ ಕೊಡೋದಕ್ಕೆ ಹೋಗುದಿಲ್ಲ, ಇದು ಭಗವದ್ಗೀತೆ ಕ್ಲಾಸ್ ಅಲ್ಲ. ಅದೇ ಸಂಕ್ಷೇಪವಾಗಿ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಈ ವಾಕ್ಯದ ವೈಶಿಷ್ಟ್ಯ ನೋಡಿ, ಒಂದಿನ ನಾನು ಹೇಳಿದೆ ನ ತ್ಯಾಜ್ಯಂ ಅಂತ ಹೇಳಿದ ಕೃಷ್ಣ, ಆಮೇಲೆ ಮತ್ತೆ ಹೇಳಿದ ಕಾರ್ಯಮೇವ ತತ್ವ ಅಂತ, ಬಿಡಬಾರದು ಮಾಡಬೇಕು ಅಂತ ಎರಡು ವಾಕ್ಯ ಹೇಳಿದ್ದಲ್ಲದೇನೆ ಮುಂದಿನ ವಾಕ್ಯದಲ್ಲಿ ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿನ. ಅದೇ ಯಜ್ಞ, ಅದೇ ದಾನ, ಅದೇ ತಪಸ್ಸು, ಅದೇ ಕರ್ಮ ಅಂತ ಹೇಳ್ತಕ್ಕಂಥ ಅದು ಈ ಯೋಗಿಗಳಿಗೆ, ಈ ತಪಸ್ವಿಗಳಿಗೆ ಪಾವನಕಾರಿಯಾದದ್ದು ಅಂತ ಹೇಳಿದ. ಅಂದ್ರೇನು? ಪರಮ ಪರಿಶುದ್ಧನಾದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಮನಸ್ಸಿನಲ್ಲಿ ಲವಲೇಶವಾದರೂ ದೋಷ ಇರಬಾರದು. ನಾವು ಎಷ್ಟೇ ಒಂದು ಭಾವದಿಂದ, ಭಾವಾವೇಶದಿಂದ ನಾನು ಮಹಾ ಪವಿತ್ರ ಅಂತ ಹೇಳ್ಕೊಂಡ್ರು ಕೂಡ ಅದೊಂದು ಸಾಧನೆ ಆಗಿದ್ದೇವಿನ ನಿಜವಾಗಿ ನಾವು ಪವಿತ್ರ ಆಗಿರೋದಕ್ಕಾಗಿರೋದಿಲ್ಲ. ಯಾಕಂದ್ರೆ ನಿಜವಾಗಿ ಪವಿತ್ರ ಆಯ್ತು ಅಂತ ಹೇಳಿದ್ರೆ ಮರುಕ್ಷಣಕ್ಕೆ ಪರಮಾತ್ಮ ಸಾಕ್ಷಾತ್ಕಾರ ಅಲ್ಲ ಆಗ್ತದೆ. ಬಗೆ ಬಗೆಯ ದೋಷವಿಲ್ಲ, ಒಂದು ಕಿಂಚಿತ್ತಾದರೂ ತೀರುವವರೆಗೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸೂಜಿಯ ತೂತಿನಲ್ಲಿ ದಾರವನ್ನು ಬೋಣಿಸುವಾಗ ಆ ದಾರದ ತುದಿಯನ್ನು ಎಷ್ಟೇ ತಿರುಚಿದ್ರು ಒಂದೇ ಒಂದು ಎಳೆ ಅಡ್ಡ ನಿಂತಿದ್ರೆ ಆ ಸೂಜಿಯ ಕಣ್ಣಿನಲ್ಲಿ ಹೋಗೋದಿಲ್ಲ ದಾರ. ಹಾಗೇನೇ ಮನಸ್ಸಿನ ಶುದ್ಧತೆಯಲ್ಲಿ ಒಂದಿಷ್ಟಾದರೂ ಕಿಲ್ಪಿಷ ಇತ್ತು ಅಂತ ಹೇಳಿದ್ರೆ ಭಗವಂತನ ದರ್ಶನ ಆಗುವುದಿಲ್ಲ. ಅದಕ್ಕೋಸ್ಕರ ಈ ಯಜ್ಞದಾನ ತಪಸ್ಸು ಅಂತ ಹೇಳ್ತಕ್ಕಂಥದ್ದು ಪಾವನಕಾರಿ ಅಂದ್ರೆ ಪರಿಶುದ್ಧಗೊಳಿಸ್ತಕ್ಕಂಥದ್ದು ಅಂತ. ಈ ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಸುವರ್ಣಮಯವಾಗಿ ನಿತ್ಯ ಶುದ್ಧವಾಗುವವರೆಗೆ ಅದನ್ನು ತೊಳಿತಾ ಇರಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿವರೆಗೆ ಅದು ಹಿತ್ತಾಳೆ ತಂಬಿಗೆ, ಹಿತ್ತಾಳೆ ತಂಬಿಗೆಯನ್ನು ದಿನಾ ಬೆಳಗಬೇಕು. ಅದೇ ಚಿನ್ನದ ತಂಬಿಗೆ ಆಯಿತು ಅಂತಂದ್ರೆ ಬೆಳಗಬೇಕಾಗಿಲ್ಲ, ಎಂದೆಂದಿಗೂ ಅದು ಬಳಬಳ ಅಲ್ಲಿ ತಳತಳಿಸ್ತಾ ಇರ್ತದೆ. ಆದ್ದರಿಂದ ಭಗವಂತನ ಸಾಕ್ಷಾತ್ಕಾರದ ಮೂಲಕ ಇದು ಸುವರ್ಣಮಯ ಆಗುವವರೆಗೆ ಯಜ್ಞದಾನ ತಪಕರ್ಮಗಳನ್ನು ಯಾವುದನ್ನು ಕೂಡ ಬಿಡಲೇಬಾರದು, ಮಾಡ್ತಾ ಬರಬೇಕು. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರವೂ ಯಾರೇ ಆಗಲಿ ವಿಚಾರದಲ್ಲಿ ತೊಡಗಿರುವುದು ಕಂಡು ಬಂದರೆ ಅವರನ್ನು ಜೇನು ಹುಳುವಿಗೆ ಹೋಲಿಸಬಹುದು. ಜೇನು ಹುಳು ಜೇನು ಕುಡಿಯುತ್ತಿರುವಾಗಲೂ ಒಮ್ಮೊಮ್ಮೆ ಗುಯಿ ಗುಯಿ ಅಂತ ಶಬ್ದ ಮಾಡ್ತದೆ. ಇದು ಇನ್ನೊಂದು ಜಾತಿಯ ಜೇನು. ಯಾವ ಜೇನು ಅಂತ ಹೇಳಿದ್ರೆ ಆ ಮಧುವನ್ನು ಹೀರುವ ಸಂದರ್ಭದಲ್ಲೂ ಸ್ವಲ್ಪ ಗುಯಿ ಕೊಡ್ತಕ್ಕಂತ ರೆಕ್ಕೆ ಬಿಡ್ತಾ ಇರ್ತದೆ. ಈ ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಅಥವಾ ಸಾಕ್ಷಾತ್ಕಾರ ಆದ ವೇಳೆಯಲ್ಲೂ ಕೂಡ ಕೆಲವರು ಮಾತನಾಡಬಹುದು, ವಿಚಾರ ಮಾಡಬಹುದು, ಬರುವುದು ವಿಚಾರ ಮಾಡಬಹುದು, ಸತ್ತು ಮಾಡಬಹುದು ಅಂತ ತಾತ್ಪರ್ಯ. ಅದು ಕೂಡ ಸಾಧ್ಯ ಇದೆಯೇ? ಅಂಥವ್ರು ಕೆಲವರು ಇದ್ರೂ ಕೂಡ ಅವನು ತಪ್ಪು ಅಂತ ನೀವು ತಿಳಿಯಬೇಕಾಗಿಲ್ಲ. ಯಾಕೆಂದ್ರೆ ಕೆಲವು ಜೇನುನೊಣಗಳು ಇರುತ್ತವೆ, ಅವುಗಳು ಈ ತರ ಸತ್ತು ಮಾಡ್ತಾ ಇರುತ್ತವೆ. ಆ ಉದಾಹರಣೆಯಲ್ಲಿ ಜೇನುನೊಣ ಹೂವಿನ ಮೇಲೆ ಕುಳ್ಳಿರದವರೆಗೆ ಮಾತ್ರ ಸದ್ದು, ಭಗವಂತನಲ್ಲಿ ಮನಸ್ಸು ನಿಲ್ಲದವರೆಗೆ ಮಾತ್ರ ವಿಚಾರ ಅಂತ ಆ ಉದಾಹರಣೆ. ಇಲ್ಲಿ ಭಗವಂತನ ಸಾಕ್ಷಾತ್ಕಾರವಾದ ಮೇಲೂ ಕೂಡ ವಿಚಾರ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಒಬ್ಬ ವ್ಯಕ್ತಿ ಅವನು ಈ ಬಗೆಯ ಜೇನುನೊಣಕ್ಕೆ ಸಮ. ಯಾವ ಜೇನುನೊಣ ಹೂವಿನ ಮೇಲೆ ಕುಳಿತ ಮೇಲೂ ಕೂಡ ಗುಯಿ ಗುಯಿ ಅಂತ ಹೇಳ್ತಾ ಇರಬಹುದು, ಗುಯಿ ಗುಡ್ತಾ ಇರಬಹುದು, ಆ ಜೇನುನೊಣಕ್ಕೆ ಸಮ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅಂದ್ರೆ ಈ ಎಲ್ಲ ಬಗೆಯ ಹೂಗಳು ಕೂಡ ಇವೆ ಎಂದ ತಾತ್ಪರ್ಯ. ಬಳಿಕ ಸಂಗೀತ ವಿದ್ವಾಂಸ ಬಹಳ ಚೆನ್ನಾಗಿ ಹಾಡಿ ಅವತ್ತಿನ ಕಾರ್ಯಕ್ರಮವನ್ನ ಚಂದಗೊಳಿಸಿದ್ದ ಅಂತ ಬರೀತಾನೆ ಮಾಸ್ಟರ್ ಮಹರ್ಷಿಯ. ಪರಮಾಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಆದರೆ ಹೇಳ್ತಾ ಇದ್ದಾರೆ, ಯಾರಲ್ಲೇ ಆಗಲಿ ಒಂದು ದೊಡ್ಡ ಪ್ರತಿಭೆ, ಉದಾಹರಣೆಗೆ ಸಂಗೀತ ವಿದ್ಯೆ ಇರುವುದಾದ್ರೆ ಆತನಲ್ಲಿ ಭಗವಂತನ ಶಕ್ತಿ ವಿಶೇಷ ರೂಪದಿಂದ ವ್ಯಕ್ತವಾಗಿರುತ್ತದೆ ಅಂತ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಆ ಸಂಗೀತಗಾರ ಅಷ್ಟೊಂದು ಆನಂದವನ್ನು ಇವರಿಗೆ ಕೊಟ್ಟದ್ರಿಂದ ಆ ಸಂಗೀತಗಾರನಲ್ಲಿ ಭಗವಂತನ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ವ್ಯಕ್ತವಾಗಿದೆ ಅಂತ ಒಂದು ಮಾತನ್ನ ಅಲ್ಲಿ ಹೇಳಿದ್ರು. ಸಂಗೀತಗಾರ ಆಧ್ಯಾತ್ಮಿಕ ಸಾಧನೆ ಮಾಡಿದವನಲ್ಲ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವನಲ್ಲ, ಆದರೂ ಕೂಡ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಇಷ್ಟೊಂದು ಅತ್ಯಂತ ಉನ್ನತ ಮಟ್ಟದ ಆನಂದವನ್ನು ಕೊಟ್ಟದ್ರಿಂದ, ಆನಂದವನ್ನು ಕೊಡೋದ್ರಿಂದ, ಸಾಧ್ಯವಿರೋದ್ರಿಂದ ಅವನಲ್ಲಿ ಭಗವಂತನ ಶಕ್ತಿಯೇ ಇರಬೇಕು. ಯಾರು ಹಲವಾರು ಜನರಿಗೆ ಈ ತರದ ಆನಂದವನ್ನು ಕೊಡಬಲ್ಲರೋ ಅವರಿಗೆ ವಿಶೇಷವಾಗಿ ಭಗವಂತನ ಶಕ್ತಿ ಆವಿರ್ಭಾವಗೊಳ್ಳಿರುತ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ನರೇಂದ್ರ ವಿಷಯದಲ್ಲೂ ಕೂಡ ಈ ಮಾತು ಹೇಳಿದ್ದಾರೆ, ಯಾರಿಗೆ ಅತ್ಯಂತ ಉನ್ನತ ಮಟ್ಟದ ಉಪನ್ಯಾಸವನ್ನು ಮಾಡಿ ಸಹಸ್ರಾರು ಜನರನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯವಿರುತ್ತದೋ, ತಾಳವನ್ನು ಭಾಗಿಸಬಲ್ಲನೋ, ಹಾರ್ಮೋನಿಯಂ ನುಡಿಸಬಲ್ಲನೋ, ಅಥವಾ ವಾದ್ಯ ಸಂಗೀತಗಳನ್ನು ನುಡಿಸಬಲ್ಲನೋ ಅಂತವನಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಶಕ್ತಿ ಇರುತ್ತದೆ ಅಂತಲೂ ಮಾತನ್ನು ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳಿದ್ದಾರೆ. ಈ ಮಾತು ಹೊಸದೇನಲ್ಲ, ಶ್ರೀಕೃಷ್ಣ ಹೇಳ್ತಾನೆ, ಯದ್ಯದ್ದಿ ಭೂತಿ ಮತ್ಸತ್ವಂ ಶ್ರೀಮದೋರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶಸಂಭವಂ. ಅರ್ಜುನ, ಎಲ್ಲೆಲ್ಲಿ ಯಾವ್ಯಾವ ವಸ್ತುವಲ್ಲಿ ನೀನು ಹೆಚ್ಚಿನ ಸತ್ವವನ್ನು, ವೈಭವವನ್ನು, ಉತ್ಸಾಹವನ್ನು ನೋಡುತ್ತೀಯೋ ಅವೆಲ್ಲವೂ ನನ್ನ ತೇಜಸ್ಸಿನ ಅಂಶದಿಂದ ಉಂಟಾದದ್ದು ಅಂತ ತಿಳಿದುಕೋ. ಶ್ರೀರಾಮಕೃಷ್ಣ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೋ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರ್ತಾ ಇತ್ತು. ಕಾರಣ ಅವ್ರಿಗೆ ಭಗವಂತನ ಶಕ್ತಿ ಒಂದಷ್ಟು ಇದೆ, ಆ ಶಕ್ತಿಯನ್ನು ಗೌರವಿಸುವಂತಹದ್ದೇ ಶ್ರೀರಾಮಕೃಷ್ಣರ ದೃಷ್ಟಿಯನ್ನ, ಒಬ್ಬ ದೊಡ್ಡ ಮನುಷ್ಯ ಅನ್ನೋ ದೃಷ್ಟಿಯಿಂದ ಅವನು ಹಿಂದಿಗಡೆ ಓಡಾಡ್ತಕ್ಕಂಥದ್ದಲ್ಲ. ದೊಡ್ಡ ಮನುಷ್ಯ ಅಂತ ಹೇಳ್ತಕ್ಕಂಥವನು ಸುಮ್ಮನೆ ಸುಮ್ಮನೆ ಆಗಲಿಲ್ಲ. ಶ್ರೀರಾಮಕೃಷ್ಣ ಇನ್ನೊಂದೆಡೆಯಲ್ಲಿ ಹೇಳ್ತಾರೆ, ಭಗವಂತನೇ ಅವನ ಮೇಲೆ ಒಂದಿಷ್ಟು ಕೃಪೆ ಮಾಡಿ ಅವನನ್ನು ಸಮಾಜದಲ್ಲಿ ಪ್ರತಿಷ್ಠಾವಂತ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ದೊಡ್ಡ ವ್ಯಕ್ತಿಗಳನ್ನ ಗೌರವಿಸಿದರೆ ಭಗವಂತನನ್ನೇ ಗೌರವಿಸಿದಂತಾಗದೆ, ದೊಡ್ಡ ವ್ಯಕ್ತಿಗಳನ್ನ ತಿರಸ್ಕರಿಸಿದರೆ ಭಗವಂತ ಕೋಪಿಸಿಕೊಳ್ತಾನೆ ಅನ್ನುವ ಮಾತನ್ನು ಕೂಡ ಒಂದು ಕಡೆ ಹೇಳಿದ್ದಾರೆ. ಇದೇ ವಚನಗಳಲ್ಲಿ ಬರ್ತದೆ, ನೀವು ಅದನ್ನು ನೋಡೋದಕ್ಕಿದ್ದೀರಿ. ಹೆಚ್ಚೆಚ್ಚು ವಿಚಾರಗಳನ್ನ ನಾವು ಕಲ್ತುಕೊಳ್ಳೋದಕ್ಕಿದೆ. ದೊಡ್ಡ ವ್ಯಕ್ತಿಗಳನ್ನ ಸೋತ ನಾವು ತಿರಸ್ಕಾರ ಮಾಡಿದ್ರೆ ನಮ್ಮ ಅಸೂಯೆ ತೋರಿಸದೆ ವಿನಃ ನಮ್ಮ ದೊಡ್ಡ ಸ್ಥಿತಿಯ ತೋರಿಸಲಿಲ್ಲ. ಆದರೆ ಶ್ರೀರಾಮಕೃಷ್ಣ ವಾಕ್ಯದ ಪ್ರಕಾರ ಎಲ್ಲೆಲ್ಲಿ ದೊಡ್ಡ ಮನುಷ್ಯರಿದ್ದಾರೆ, ದೊಡ್ಡ ಮನುಷ್ಯರು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಯಾವ ಅರ್ಥದಲ್ಲಿ ದೊಡ್ಡ ಮನುಷ್ಯರು ಅಂತ ಹೇಳಿದ್ದಾರೋ, ಆ ಬಗೆಯ ಅರ್ಥದಲ್ಲಿ ದೊಡ್ಡ ಮನುಷ್ಯರು ಯಾರಿದ್ದಾರೋ ಅವರೆಲ್ಲರೆಲ್ಲ ಶ್ರೀಕೃಷ್ಣನು ಕೂಡ ಹೇಳುವಂತೆ ಭಗವಂತನ ಶಕ್ತಿ ಇದೆ. ಇಂತಹ ಮಾತನ್ನು ಹೇಳಿದಾಗ ಆ ಒಂದು ಸಂಗೀತ ವಿದ್ವಾಂಸು ಶ್ರೀರಾಮಕೃಷ್ಣ ಕೇಳ್ಕೊಳ್ತಾರೆ, ಮಹಾಶಯರೇ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವ ಬಗ್ಗೆ ಹೇಗೆ? ಸಂಗೀತಕ್ಕೆ ಭಗವಂತನ ಸಾಕ್ಷಾತ್ಕಾರ ಕಚೇರಿ ಮಾಡೋದೆಲ್ಲ ನಿಂತು ಹೋಗ್ಬಿಡುತ್ತೆ ಅಂತ ಅವನಿಗೆ ಗೊತ್ತಿಲ್ವೇ? ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅವನಿಗೆ ವ್ಯವಧಾನ ಮಾರ್ಗಿಯಲ್ಲಿದೆ. ಸಂಗೀತದಲ್ಲಿ ಒಳ್ಳೆ ವಿದ್ವಾಂಸ ಅಂತ ಆಗಬೇಕಾದ್ರೆ ಪಿಟೀಲು ಚೌಡೆಯ ಅಷ್ಟು ವಿದ್ವಾಂಸನಾಗಬೇಕಾಗಿ ಅವನು ದೊಡ್ಡ ಅವನು ಪಿಟೀಲಿನ ಆಕೃತಿಯ ಒಂದು ಕಟ್ಟಡವನ್ನೇ ಅಲ್ಲಿ ನಿರ್ಮಾಣ ಮಾಡುವಂತಾಗಬೇಕಾದ್ರೆ ಅಂತ ಒಂದು ಸ್ಥಿತಿಗೆ ಅವ್ರು ಇರ್ಬೇಕಾದ್ರೆ ದಿವಸಕ್ಕೆ 14 ಗಂಟೆ ಅವನು ಪಿಟೀಲ್ ಮೇಲೆ ಕೈ ಆಡಿಸ್ತಾ ಇದ್ದಾರೆ. ದಿವಸಕ್ಕೆ 14 ಗಂಟೆ. ಹಾಗೇನೇ ಭಗವಂತನ ಸಾಕ್ಷಾತ್ಕಾರವಾಗಬೇಕಾದ್ರೆ 14 ಗಂಟೆ ಬೇಡವೆ? ಆ 14 ಗಂಟೆ ಈ ಕಡೆ ಇತ್ತ ಕಡೆ ಕೊಡೋದಕ್ಕೆ ಅವನಿಗೆ ಸಾಧ್ಯವಿದೆಯೇ? ಅದೆಲ್ಲ ಅವನು ಯೋಚನೆ ಮಾಡಲೇ ಇಲ್ಲ. ಆದ್ರೆ ಅವನಿಗೆ ಶ್ರೀರಾಮಕೃಷ್ಣರ ದಿವ್ಯವಾದ ವ್ಯಕ್ತಿತ್ವವನ್ನು ಕಂಡು ಅವರು ಅನುಭವಿಸುವಂತಹ ದಿವ್ಯವಾದಂತಹ ಆ ಸೊಗಸಾದ ನಿಷ್ಕಳಂಕವಾದ ಆನಂದವನ್ನು ಕಂಡು ಅವರ ಮುಖದಲ್ಲಿ ಒಂದೇ ತವನೇ ಸುರಿತಾ ಇದ್ದಂತಹ ಅಮೂಲ್ಯವಾದಂತಹ ಆ ಒಂದು ಮುಗ್ಧತೆಯನ್ನು ಕಂಡು ಅವರ ಇಡೀ ವ್ಯಕ್ತಿತ್ವದ ದಿವ್ಯ ಸೌಂದರ್ಯವನ್ನು ಕಂಡು ಮಾರು ಹೋದಂತಹ ಆ ಸಂಗೀತಗಾರನಿಗೆ ಅನಿಸ್ತು, ಈ ಸಾಕು ಈ ಸಂಗೀತ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ ಅಂತ. ಸಾಧುವಿನ ಸಂಘ, ಸಾಧುವಿನ ಸಂಘ ಅಂದ್ರೆ ಹೀಗೆ ಅವನನ್ನು ನೋಡಿದ ತಕ್ಷಣ ತಾನು ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಮನಸ್ಸಾರೆ ಆತ ಒಬ್ಬ ಸಾಧು ಅಂತ ಅರ್ಥ. ಬಾಕಿ ಉಳಿದ ತಲೆಹರಟೆಗಳು ಕಾರಹರಟೆಗಳು ಉಳಿದೆ ಕುಟ್ಕೊಳ್ತು ಅಂತ ಹೇಳಿದ್ರೆ ಅವನು ಕಾಡು ಸಾಧು, ಅವನು ಸಾಧುವೆ ಕಾಡಿನಲ್ಲಿ ಸಿಗುತ್ತೆ ಅವನು ಸಾಧು. ಇಲ್ಲಿ ಸಂಗೀತ ವಿದ್ವಾಂಸನಿಗೆ ಅಷ್ಟೊಂದು ಆನಂದವಾಗಿದೆ, ಅಷ್ಟೊಂದು ಪ್ರಭಾವ ಬೀರಿದೆ ಅವನ ಮನಸ್ಸಿನ ಮೇಲೆ ವ್ಯಕ್ತಿತ್ವದ ಮೇಲೆ, ಅದರಿಂದ ಹಾಕ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಕ್ತಿಯೇ ಮುಖ್ಯವಾದದ್ದು, ಭಗವಂತನೇನೋ ಎಲ್ಲ ಭೂತಗಳಲ್ಲಿಯೂ ಇದ್ದಾನೆ. ಭೂತಗಳು ಅಂತಂದ್ರೆ ದೆವ್ವಗಳು ಅಂತ ಅರ್ಥ ಅಲ್ಲ, ನೆನಪಿಟ್ಕೊಂಡು ಯಾವಾಗಲೂ ಸಂಸ್ಕೃತದಲ್ಲಿ ಭೂತ ಅಂದ್ರೆ ಇರುವಂತಹದ್ದು ಅಂತ. ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದವರೆಗೆ ಎಲ್ಲವೂ ಜೀವರೇ. ಇದು ಸಣ್ಣ ಜೀವ, ದೊಡ್ಡ ಜೀವ ಅಷ್ಟೇ. ಈ ಜೀವ ಎಲ್ಲವನ್ನು ಕೂಡ ಭೂತಗಳು ಭೂತಗಳು ಅಂತ ಅವನು ಶಬ್ದದಿಂದ ಕರೀತಾರೆ ಎಂದು ಮಾತನ್ನು ಯಾವಾಗಲೂ ನೆನಪಿಟ್ಕೊಂಡಿರ್ಬೋದು. ಆ ಶಬ್ದವನ್ನು ಧಾರಾಳವಾಗಿ ಬಳಸ್ಕೊಡ್ತಾ ಇರ್ಬೋದು. ಆದ್ರೂ ಕೂಡ ಮಧ್ಯೆ ಮಧ್ಯೆ ಹೊಸಬರೊಬ್ಬರು ಬಂದ್ಬಿಡ್ತಾರೆ, ಏನೋ ಭೂತದ ಕಥೆ ಹೇಳಿದ್ರು ಸ್ವಾಮಿಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಹೋಗಿ ಹೇಳ್ತಾರೆ ಸ್ವಾಮಿಗಳು ಇವತ್ತು ಭೂತದ ಕಥೆ ಬಹಳ ಚೆನ್ನಾಗಿ ಹೇಳಿದ್ರು. ಭಗವಂತನೇನೋ ಎಲ್ಲಾ ಭೂತಗಳಲ್ಲಿಯೂ ಇದ್ದಾನೆ, ಇದರಲ್ಲಿ ಸಂದೇಹವೇನಿಲ್ಲ. ಆದ್ರೆ ಭಕ್ತ ಯಾರು ಅಂತೀಯೋ, ಶ್ರೀರಾಮಕೃಷ್ಣ ಹೇಳ್ತಾರೆ, ಆದ್ರೆ ಭಕ್ತ ಯಾರು ಅಂತೀಯೋ, ಯಾರ ಮನಸ್ಸು ಸರ್ವದಾ ಭಗವಂತನಲ್ಲಿಯ ರಥವಾಗಿದೆಯೋ ಆತ ರಥವಾಗುವುದು. ವೃತ್ತಿ ಸೇರಿಕೊಂಡಿರುವಂತ ಅಹಂಕಾರ ಅಭಿಮಾನ ಇರುವವರೆಗೆ ಮನಸ್ಸು ಹಾಗೆ ಮಾಡಲಾರದು. ಹಾಗೆ ಮಾಡಲಾರದು ಅಂದ್ರೇನು, ಭಗವಂತನಲ್ಲಿ ನಿಲ್ಲಲಾರದು. ಅಹಂ ರೂಪದ ದಿನ್ನೆಯ ಮೇಲೆ ಭಗವಂತನ ಕೃಪಾರೂಪದ ನೀರು ಶೇಖರವಾಗಲಾರದು, ಅದು ಕೆಳಕ್ಕೆ ಹರಿದು ಬಂದು ಬಿಡುತ್ತದೆ. ನಾನು ಕೇವಲ ಒಂದು ಯಂತ್ರ ಮಾತ್ರ ಅಂತನ್ನುವ ಈ ಭಾವನೆ ಇರಬೇಕು. ಕೋಪಿಸಿಕೊಳ್ಬಾರದು. ಕೋಪ ಅನ್ನೋದು ಅಹಂಕಾರದ ಇನ್ನೊಂದು ರೂಪ. ಯಾಕೆ ಕೋಪ ಬಂತು? ನನಗೆ ಹೀಗೆ ಅನ್ಬಹುದು, ನಾನು ಯಾರು ಗೊತ್ತಿಲ್ವೇ, ನನ್ನನ್ನು ಇಷ್ಟೊಂದು ತಿಳ್ಕೊಂಡಿದ್ದು ಕೂಡ ಹೀಗೆ ಅನ್ಬಹುದೆ ಒಂದು ಮಾತನ್ನ. ಪ್ರಚಂಡ ಕೋಪ, ಕಾಲಿಂದ ತಲೆ ಕೂದಲು ಕೂಡ ಕೆಂಪಾಗ್ಬಿಡ್ತದೆ, ಅಷ್ಟೊಂದು ಕೋಪದ ಕೆಂಡ. ಅದು ಅಹಂಕಾರದ ಸ್ಪಷ್ಟ ಸಂಕೇತ. ಅಹಂಕಾರ ಅನ್ನೋದು ದಿನ್ನೆ ಅಂತ ಹೇಳ್ತಾರೆ, ದಿನ್ನೆ ಮೇಲೆ ಎಲ್ಲಿ ನಿಲ್ತದೆ ನೀರು? ಭಗವಂತನ ಕೃಪಾರೂಪದ ನೀರು ಅಹಂಕಾರ ಅಂತನ್ನುವ ದಿನ್ನೆಯ ಮೇಲೆ ನಿಲ್ಲುವುದಿಲ್ಲ. ಎಂತ ಅದ್ಭುತವಾದಂತಹ ವಾಕ್ಯವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಗುವ ಮನುಷ್ಯ ನಿಜವಾದ ರೀತಿಯಲ್ಲಿ ಸಾಧನೆ ಮಾಡಿಸು ಅಂತ ಹೇಳಿದ್ರೆ ಎಂತ ಸರಳನಾಗ್ತಾನೆ. ಸರಳತೆ ಶರೋಲ್ ನಾಹೋಲೆ ಈಶ್ವರ್ಲಾಭ ಹಾಯ್ನ. ಮನುಷ್ಯ ಸರಳನಾಗದಿದ್ದರೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ. ಸರಳ ಯಾವಾಗ ಆಗುವುದು? ಹಲವಾರು ಜನ್ಮಗಳ ಮೇಲೆ. ಹಲವಾರು ಜನ್ಮಗಳು ಅಂದ್ರೆ ಹಲವಾರು ತೂತುಗಳು. ಸರಳು ಅಂಕು ಡೊಂಕು ಆಗಿರುತ್ತದೆ. ಕಬ್ಬಿಣದ ಸರಳು ಅಂಕು ಡೊಂಕು ಆಗಿರುತ್ತದೆ ಎಂದು ಇಟ್ಕೊಳ್ಳಿ. ಅದು ಅಂಕು ಡೊಂಕು ಆಗಿರುವಾಗ ಯಾರಿಗೆ ಇಷ್ಟ ಆಗುತ್ತೆ? ಅದು ಯಾವ ಕೆಲಸಕ್ಕೆ ಉಪಯೋಗ ಕಲಿತೆ? ಅದನ್ನು ನೆಟ್ಟಿಗೆ ಮಾಡಬೇಕು. ನೆಟ್ಟಿಗೆ ಮಾಡಬೇಕಾದ್ರೆ ಒಂದೊಂದು ತೂತನಲ್ಲಿ ಹಾಕಿ ಅದನ್ನ ಎಳಿತಾರೆ. ತೂತನಲ್ಲಿ ಹಾಕಿ ಎಳೆಯುವಾಗ ಸಟ್ಟಂ ಪಟ್ಟ ಎಲ್ಲ ನೆಟ್ಟಿಗೆ ಅದು ಒತ್ತಿಗೆ ಅದು ನೋವು ಆಗುತ್ತೆ. ಅಂದ್ರೆ ಅದು ಕಬ್ಬಿಣ ಅನ್ನಿ ಅದಕ್ಕೆ ಎಲ್ಲ ನೋವಾಗುತ್ತೆ, ಆದ್ರೆ ನಮಗೆ ನೋವಾಗುತ್ತೆ. ಈ ಹಲವಾರು ಜನ್ಮಗಳಲ್ಲಿ ಹಲವಾರು ಜನರೊಡನೆ ಬೆರೆಯುವಾಗ ನಮ್ಮ ಸಟ್ಟಂ ಪಟ್ಟಕ್ಕೆಲ್ಲ ಬೀಳ್ತದೆ ಗೇಟು. ಹಾಗೆ ಬಿದ್ದು ಬಿದ್ದು ಬಿದ್ದು ಮೃದುವಾಗಬೇಕಾಗುತ್ತದೆ. ಮೃದುವಾಗಿ ನೆಟ್ಟಿಗಾದಾಗ ಎಲ್ಲರೂ ಕೂಡ ಎಷ್ಟು ಅದನ್ನ ಅಪ್ಯಾಯಮಾನವಾಗಿ ಸ್ವೀಕರಿಸುತ್ತಾರೆ. ಮನಸ್ಸು ಮಾತು ಕೃತಿ ಇವುಗಳೆಲ್ಲ ಒಂದೇ ನೇರಕ್ಕೆ ಇತ್ತು ಅಂತ ಹೇಳಿದ್ರೆ ಆತ ಸರಳವಾದ ವ್ಯಕ್ತಿ ಅಂತ ಹೇಳ್ತಾರೆ. ಅಂತ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಗಳಿಬೇಕಾಗಿದೆ. ಇದಕ್ಕೆ ಪ್ರಧಾನವಾದಂತ ಒಂದು ಗುಣ ಏನಪ್ಪಾ ಅಂತಂದ್ರೆ, ನಾನು ಕೇವಲ ಯಂತ್ರ, ಭಗವಂತ ಯಂತ್ರಿ, ನಾನು ರಥ, ಭಗವಂತ ರುಚಿಕ, ಅವನೇ ಚಾಲಕ ಶಕ್ತಿ ಅಂತನ್ನುವ ಈ ಒಂದು ಬುದ್ಧಿಯನ್ನ ನಾವು ಬೆಳೆಸ್ಕೊಂಡಾಗ ಖಂಡಿತವಾಗಿ ನಮ್ಗೆ ಯಾರೇ ಬೈರಿ ಯಾರೇ ಹೋಗಲಿ, ಹೋಗಿದಾಗ ಹಿಗ್ಗುವುದಿಲ್ಲ, ತೆಗೆದಾಗ ಕುಗ್ಗುವುದಿಲ್ಲ. ಇದು ಹೇಳಿದ ಸುಲಭ ಅಲ್ಲ. ನಮಗೆ ನಾವು ಸನ್ಯಾಸಿಗಳಾದ್ರೂ ಕೂಡ ನನಗಂತೂ ಕೆಲವು ಸತಿ ಸ್ವಲ್ಪ ಅಂತ ಹೇಳಿದ್ರು, ಆಮೇಲೆ ಸರಿ ಮಾಡ್ಕೊಂಡ್ಬಿಡ್ತೇನೆ. ಏನ್ ಮಾಡೋದು, ಉಪ್ಪು ಹುಳಿ ತಿನ್ನುವಂತಹ ಶರೀರ ಅಲ್ವೇ. ಸ್ವಲ್ಪ ಒಳಗಡೆ ಬ್ಲಡ್ ಪ್ರೆಷರ್ ಏರ್ಬಿಡುತ್ತೆ. ಆದರೆ ವಿವೇಕದಿಂದ, ವಿಚಾರದಿಂದ, ಭಗವಂತನಿಗೆ ಶರಣಾಗತಿಯಿಂದ ಸರಿಪಡಿಸ್ಕೊಳ್ಬೇಕು. ಹೇ ಭಗವಂತ, ನಾನು ಯಾವ ಮೂಲೆ ಬದನೆಕಾಯಿ, ನಾನು ಯಾವ ಲೆಕ್ಕ, ಎಂತೆಂಥ ಅದ್ಭುತವಾದನ್ನೆಲ್ಲ ನೀನು ಮಾಡಿರುವಾಗ ನಾನು ಏನು ಅಂತ ಜಂಬ ಕೊಟ್ಕೊಳ್ಳು. ನೀನು ಈ ಶರೀರದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಇಂದ್ರಿಯದಲ್ಲಿ ಶಕ್ತಿಯನ್ನು ಎರಡನೇ ಹೋದ ನಾನು ಏನು ಸಾರಿ ಮಾಡಲು ಸಾಧ್ಯವಾಗಿದ್ದೀರಿ ಭಗವಂತ? ಕಣ್ಣು ಬಲೆ ಕಟ್ಟಿದ್ರೆ ಸರಿಯಾಗಿ ಓದೋದಕ್ಕೆ ಆಗೋದಿಲ್ಲ, ಕಿವಿ ಮಂದವಾಯಿತು ಅಂದ್ರೆ ಕೇಳೋದಕ್ಕೆ ಸಾಧ್ಯವಿಲ್ಲ. ಕೇಳೋದು ನೋಡೋದು ನಿಂತ್ಕೊಂಡ್ಬಿಟ್ಟು ಅಂತಂದ್ರೆ ಈ ಜಗತ್ತಲ್ಲಿ ಖಂಡ. ಈ ಜಗತ್ತಿನಿಂದ ನಮ್ಗೆ ಏನಾಗುತ್ತೆ, ನಮ್ಮಿಂದ ಜಗತ್ತಿಗೆ ಏನು ಪ್ರಯೋಜನವಾಗುತ್ತೆ ನೋಡಿ. ಆದ್ರಿಂದ ಇಂದ್ರಿಯಲ್ಲಿ ಶಕ್ತಿ ಇರಬೇಕು, ಮನಸ್ಸಿನಲ್ಲಿ ಶಕ್ತಿ ಇರಬೇಕು, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಎಷ್ಟು ಶಕ್ತಿ ಬೇಕಾಗ್ತದೆ ನಮಗೆ? ಈ ಶಕ್ತಿ ಎಲ್ಲಿಂದ ಬಂತು? ಶಕ್ತಿಯ ಸ್ವರೂಪನಾದ ಆ ಪರಮಾತ್ಮ ನಮ್ಮಲ್ಲಿ ಇದ್ರೆ ಮಾತ್ರವೇ ಎಲ್ಲ ಕೆಲಸವೂ ನಡೀತದೆ. ಆಗಿರುವಾಗ ನಾನು ನಾನು ಒಂದು ಜಂಬ ಕೊಟ್ಕೊಡೋದು ಏನು? ಆದರೂ ಬಿಡೋದಿಲ್ಲ, ಹೌದು ಅಂತ ಒಪ್ಪಿಗೆ ಆಗ್ತದೆ. ಆಮೇಲೆ ಎಷ್ಟೋ ದಿನ ಇದ್ರ ನಾನು ಅನ್ನೋ ಅಹಂಕಾರವನ್ನು ಹೋಗಿ ಹಾಕಿಕೊಳ್ಳುವ ಯತ್ನದಲ್ಲಿ ನೋಡಿ, ಇದೊಂದು ಅದ್ಭುತವಾದ ಕಾರ್ಯ ನಡೆದಿದೆ, ಇದು ಯಾರು ಮಾಡಿದ್ದು ಅಂತ ಹೇಳಿದಾಗ ಅದು ಅವರೇ ಮಾಡಿದ್ದಾಗಿರುತ್ತದೆ. ಆಗ ಅವರು ಹೇಳೋದಕ್ಕೂ ಇಲ್ಲ, ಬಿಡುದಕ್ಕೂ ಇಲ್ಲ, ಹೇಳೋಣ ನಾನು ಮಾಡಿದ್ದು ಅಂತ ಉಪನ್ಯಾಸದಲ್ಲಿ ಕೇಳ್ಬಿಟ್ಟಿದ್ದ. ನಾನು ಅಂತ ಹೇಳದೆ ಇರೋಣ, ನೀನು ಅಜೋ ಇದು ಹೇಗೆ ಗೊತ್ತಾಗೋದು ನಾನು ಮಾಡಿದ್ದು ಅಂತ ಚಿಂತೆ ಒಳಗಡೆ. ಅದಕ್ಕೋಸ್ಕರ ಅವ್ರು ಹೇಳೋದು, ಅದು ನಾನು ಮಾಡಿದ್ದು ಅಂತ ಹೇಗೆ ಹೇಳಿ? ಏನಾದರೂ ಒಂದು ರೂಪದಲ್ಲಿ ಅದನ್ನು ತೋರಿಸಿ ತೋರಿಸುವಂತಹದ್ದು ಅಹಂಕಾರದ ಜಾಣ್ಯ ಇರ್ಬೇಕದು. ಸ್ವಾರಸ್ಯಕರವಾದ ಅಹಂಕಾರ ಕೆಲವು ದಿನಗಳ ಮಟ್ಟಿಗೆ ಅದು ಇಲ್ಲದೆ ಹೋದ್ರೆ ಇಂಥ ಒಂದು ಲೀಲೆ ನಡೆಯೋದಿಲ್ಲ. ಮಾಡಲಿ ಅದ್ರ ಆಟ, ಅದ್ರ ಆಡಲಿ. ಭಗವಂತ ಒಂದಲ್ಲ ಒಂದು ದಿನ ನೇರವಾಗಿ ನೀಟಾಗಿ ಅದನ್ನ ಹಣ್ಣು ಮಾಡ್ತಾನೆ. ಆ ವಿಚಾರ ಬೇರೆ. ಈಗ ಕೇದಾರಾದಿ ಭಕ್ತರಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲ ಮಾರ್ಗಗಳಿಂದಲೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು. ಎಲ್ಲ ಧರ್ಮಗಳು ಸತ್ಯವಾದವೆ. ನಮ್ಮ ಮುಖ್ಯವಾದ ಕರ್ತವ್ಯ ಚಾವಣಿಗೆ ಹತ್ತಿ ಹೋಗ್ತಕ್ಕಂಥದ್ದು. ಆ ಕಾರ್ಯವನ್ನ ಮೆಟ್ಟಲು ಸಾಲಿನಿಂದಲೇ ಆಗಲಿ, ಮರದ ಏಣಿಯಿಂದಲೇ ಆಗಲಿ, ಬಾಂಬಿನ ಏಣಿಯಿಂದ ಆಗಲಿ, ಅಥವಾ ಒಂದು ಹಗ್ಗದಿಂದಲೇ ಆಗಲಿ ಸಾಧಿಸಬಹುದು. ಅಷ್ಟೇ ಅಲ್ಲ, ಕೇವಲ ಬಾಂಬಿನಿಂದಲೇ ಹತ್ತಿ ಬಿಡಬಹುದು. ಬೊಂಬ ಅಂತಂದ್ರೆ ಗಡು. ಮೊದಲು ನಾವು ಆ ಒಂದು ಎತ್ತರದ ಜಾಗಕ್ಕೆ ಏರಿದೆ. ಇದು ಶ್ರೀರಾಮಕೃಷ್ಣರ ಪಲ್ಲವಿ. ಒಂದು ಮಾವಿನ ಹಣ್ಣು ತಿನ್ಬೇಕು ಅಂತ ಹೇಳ್ತಾ ಇರ್ತಾರೆ, ಇಲ್ಲಿ ಎತ್ತರ ಕೋನಿಯಲ್ಲಿ ಸೇರ್ಕೊಳ್ಬೇಕು ಅಂತ ನೋಡ್ಬೇಕು. ಅದಕ್ಕೆ ಯಾವ ಏಣಿಯನ್ನು ಬೇಕಾದರೂ ಹತ್ತಿ, ಯಾವುದೇ ಬಗೆ ಏಣಿಯನ್ನು ತಯಾರು ಮಾಡ್ಕೊಳ್ಳಿ, ಅಂದ್ರೆ ಯಾವ ಧರ್ಮವನ್ನಾದರೂ ಅನುಸರಿಸಿ ಅಂತ ಅನ್ನೋದಕ್ಕೆ ಉದಾಹರಣೆ. ಅದು ಒಂದೊಂದು ಧರ್ಮ ಒಂದೊಂದು ಬಗೆಯ ಏಣಿ. ಯಾವ ಧರ್ಮ ಬೇಡ ಹಾಗಾದ್ರೆ? ಎಲ್ಲ ಏಣಿಯು ಕೂಡ ಅದೇ ಮಹಡಿಯ ಮೇಲಕ್ಕೆ ತಲುಪಿಸುವಂತಹ ಸಂದರ್ಭ ಇತ್ತು ಅಂತಂದ್ರೆ ಯಾವ್ದಾದ್ರೂ ಏಣಿಯನ್ನು ತಗೊಂಡ್ರೆ ಆಯ್ತು. ಆದ್ರೆ ಎರಡು ಏಣಿಗೂ ಕಾಲಾಗ್ಬಾರ್ದು, ಎರಡು ಕೋಣಿಗೂ ಕಾಲಾಗ್ಬಾರ್ದು. ಅಷ್ಟೇ ಏನ್ ಹೋಗೋಣ ಅಂತ ಹತ್ತಾರು ಏಣಿಗಳ ಕಾಲಾಕೋಕ ಆಗುದಿಲ್ಲ. ಆದ್ರಿಂದ ಒಂದು ಧರ್ಮವನ್ನ ನಿಷ್ಠೆಯಿಂದ ಸ್ವೀಕರಿಸಿ, ನಿಷ್ಠೆಯಿಂದ ಪಾಲಿಸಬೇಕು ಅಂತ ಹೇಳ್ತಕ್ಕಂತಹ ಮಾತು ಬಹಳ ಮುಖ್ಯವಾದದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ ಮುಂದೆ, ನೀವು ಹೇಳಬಹುದು ಪರರ ಧರ್ಮಗಳಲ್ಲಿ ಅನೇಕ ಕುಂದುಕುವಂತಿಗಳಿವೆ ಅಂತ. ಅದಕ್ಕೆ ನನ್ನ ಉತ್ತರ, ಇದ್ರೆ ತಾನೇ ಏನು? ಪ್ರತಿಯೊಂದು ಧರ್ಮದಲ್ಲೂ ಇದ್ದೇ ಇವೆ. ಎಲ್ಲರೂ ಭಾವಿಸ್ತಾರೆ ತಮ್ಮ ಗಡಿಯಾರವೇ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ. ಆಂತರ್ಯದಲ್ಲಿ ವ್ಯಾಕುಲತೆ ಇದ್ರೆ ಯಥೇಷ್ಟ, ಭಗವಂತನಲ್ಲಿ ಪ್ರೀತಿ ಇದ್ರೆ ಸಾಕು. ಆತ ಅಂತರ್ಯಾಮಿ. ನಮ್ಮ ಅಂತರದಲ್ಲಿರುವ ಪ್ರೀತಿ ಯಾಕೆ ಏನು ಅನ್ನೋದನ್ನು ಆತ ಅರಿತುಕೊಳ್ಳಬಲ್ಲ. ಉದಾಹರಣೆಗೆ, ಒಬ್ಬನಿಗೆ ಅನೇಕ ಮಕ್ಕಳು ಅಂತ ಇಟ್ಕೊಳ್ಳಿ. ದೊಡ್ಡ ಮಕ್ಕಳು ಆತನನ್ನ ಸ್ಪಷ್ಟವಾಗಿ ಅಪ್ಪ ಅಯ್ಯ ಅನ್ನೋದನ್ನು ಕರೀತಾರೆ. ಆದರೆ ಎಳೆಯ ಮಕ್ಕಳು ಅತಿ ಹೆಚ್ಚು ಅಂದ್ರೆ ಪಾ ಯಾ ಅನ್ನೋದಾಗಿ ಕರೀತಲ್ವು. ಈ ರೀತಿಯಾಗಿ ಅಸ್ಪಷ್ಟವಾಗಿ ಮಾತನಾಡುವ ಮಕ್ಕಳ ಮೇಲೆ ತಂದೆ ಕೋಪಿಸಿಕೊಳ್ತಾನೇನೋ? ತಂದೆಗೂ ಗೊತ್ತಿದೆ ಅವು ತನ್ನನ್ನೇ ಕರೀತಾ ಇದೆ, ಆದ್ರೆ ಅವಕ್ಕೆ ತನ್ನ ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸುವುದು ಸಾಧ್ಯವಾದ ಇಲ್ಲ ಅಂತ. ತಂದೆಗೆ ಎಲ್ಲ ಮಕ್ಕಳು ಸಮ, ಹಾಗೆಯೇ ಭಕ್ತರು ಕೂಡ ಆತನನ್ನೇ ಕರೀತಾ ಇದ್ದಾರೆ, ಆದ್ರೆ ವಿವಿಧ ಹೆಸರುಗಳಿಂದ. ಎಲ್ಲರೂ ಆ ಒಬ್ಬನನ್ನೇ ಕರೀತಾ ಇರುವಂತಹದ್ದು, ಭಗವಂತ ಒಬ್ಬನೇ, ಆದ್ರೆ ಆತನಿಗೆ ಹೆಸರು ಮಾತ್ರ ಅನೇಕ. ಏಕಂ ಸದ್ವಿಪ್ರಾಹ ಬಹುದಾ ವದಂತಿ, ಎಲ್ಲರೂ ಕೇಳಿದಂತಹ ಮಾತನ್ನ ಶ್ರೀರಾಮಕೃಷ್ಣ ಸರಳವಾಗಿ ಹೇಳುತ್ತಿದ್ದಾರೆ. ಇಲ್ಲಿ ಪ್ರಾರಂಭದಲ್ಲಿ ಹೇಳಿದಂತಹ ಮಾತನ್ನ ನೀವು ಗಮನಿಸಬೇಕು. ಎಲ್ಲ ಪರಧರ್ಮಗಳಲ್ಲಿ ದೋಷಗಳಿವೆ ಅಂತ ನಾವು ಹೇಳುವಂತಹದ್ದು. ನಾವು ಹೇಳುದೇನೆಂದ್ರೆ ಪರರ ಧರ್ಮದಲ್ಲಿ ದೋಷವಿದೆ ಅಂತ, ಒಂದು ಅರ್ಥ ಏನೋ ನಮ್ಮ ಧರ್ಮ ಸರಿಯಾಗಿದೆ ಅಂತ. ಅವ್ರು ಹೇಳುದೇನೋ ಪರರ ಧರ್ಮದಲ್ಲಿ ದೋಷಗಳಿವೆ ಅಂತ, ಅಲ್ಲಿ ನಮ್ಮ ಧರ್ಮದಲ್ಲಿ ದೋಷ ಇದೆ ಅಂತ ಅವ್ರು ಹೇಳಿದಂಗಿಲ್ವ? ನಾವು ಎಷ್ಟೇ ನಮ್ಮ ಧರ್ಮ ಅದ್ಭುತ ಅಂತ ಹೇಳಿದ್ರು ಕೂಡ ಇನ್ನೊಬ್ರು ಹೇಳಿದ್ವ ನಮ್ಮ ಧರ್ಮ ಶ್ರೇಷ್ಠ ಅಲ್ಲ ಅಂತ. ಅದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಎಲ್ಲರೂ ನಮ್ಮ ಗಡಿಯಾರೇ ಸರಿಯಾಗಿ ನಡೆಯುವಂತಹದ್ದು ಅಂತ. ಯಾರ ಗಡಿಯಾರು ಒಂದೇ ರೀತಿಯಲ್ಲಿ ತೋರಿಸೋದಿಲ್ಲ, ಒಂದ್ ಎರಡು ನಿಮಿಷ ಆದ್ರೂ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಆದ್ರೆ ಅವರವ್ರು ಹೇಳೋದೇನು ಹೇಳಿದ್ರು, ಅವರವ್ರ ಗಡಿಯಾರ ಇದಕ್ಕೆ ನಾವು 1,000 ರೂಪಾಯಿ ಕೊಟ್ಟು ತಗೊಂಡದ್ದು, ಇದು ಟೈಮ್ ಸರಿಯಾಗಿ ಕೊಡ್ತಿರೋದು. ಧರ್ಮದ ವಿಷಯದಲ್ಲಿ ಎಲ್ಲರೂ ಮಾತನಾಡ್ತಕ್ಕಂಥದ್ದು ಹಾಗೆ ಹಾಗೆ ಮಾತನಾಡಿದ ಮಾತ್ರಕ್ಕೆ ಅದನ್ನು ತಪ್ಪು ಅಂತ ಕೂಡ ಬೈಬೇಕಾಗಿಲ್ಲ. ಇನ್ನೊಂದು ಮಾತು ಹೇಳ್ಕೊಳ್ತಾ ಇದೆ ನಮಗೆ, ಪ್ರತಿಯೊಬ್ಬರು ಅವರವರ ಧರ್ಮದಲ್ಲಿ ಒಳ್ಳೆ ಧರ್ಮವೋ ಅಥವಾ ಸಾಮಾನ್ಯ ಧರ್ಮವೋ ಉನ್ನತ ಧರ್ಮವೋ ಯಾವುದೇ ಧರ್ಮವೇ ಆಗಲಿ, ಆಯಾಯ ಧರ್ಮದ ಮೂಲಕ ಅವರವರ ಭಗವಂತನನ್ನ ಅವರು ಕೆಲವರು ಅಪ್ಪ ಅಂತ ಕರೀತಾರೆ, ಕೆಲವರು ಪಯ್ಯ ಅಂತ ಕರೀತಾರೆ, ಕೆಲವರು ಪಾ ಅಂತ ಕರೀತಾರೆ, ಕೆಲವರು ಮಾ ಅಂತ ಕರೀತಾರೆ. ಈ ರೀತಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಶಕ್ತಿ ಇದೆಯೋ ಆಯಾ ರೀತಿಯಲ್ಲಿ ಅವರವರು ಕರೀತಾರೆ. ಆದ್ರಿಂದ ನಮ್ಮ ನೋಡುವವರಿಗೆ ಅವನಿಗೆ ಸರಿಯಾಗಿ ಅಪ್ಪ ಅಂತ ಹೇಳೋದಿಲ್ಲ. ಆದ್ರಿಂದ ಇವನು ಅಪ್ಪನೂ ಅಲ್ಲ, ಅವನ ಮಗನೂ ಅಲ್ಲ, ಅವನ ಯಾರೋ ಬೇರೆ ಅಂತ ಈ ರೀತಿ ತೀರ್ಮಾನ ಮಾಡಕ್ ಆಗೋದಿಲ್ಲ. ಅಪ್ಪನು ಕೂಡ ಆ ರೀತಿ ಯೋಚನೆ ಮಾಡೋದಿಲ್ಲ, ನನ್ನ ಅಪ್ಪ ಅಂತ ಕರಿಕೆ ಬರೋದಿಲ್ಲ, ಆದ್ರಿಂದ ನನ್ನ ಮಗ ಅಲ್ಲ ಅಂತ ಯಾರು ಹೇಳೋದಿಲ್ಲ. ಅವನಿಗೆ ಹೇಳಿದಕ್ಕೆ ಇಷ್ಟೇ ಬರುತ್ತೆ, ಸಾಧ್ಯ ಇರುವಂತಹ ದೊಂದು ಹರ್ತಕ್ಕಂತಹ ಸಹಾನುಭೂತಿ ಇದೆ. ಈ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವನು ಆ ಭಗವಂತನ ಕೃಪೆಗೆ ಪಾತ್ರನಾಗ್ತಾನೆ. ಭಗವಂತ ಅವ್ರು ಯಾರನ್ನು ಕೈ ಬಿಡೋದಿಲ್ಲ ಅಂತಕ್ಕಂತ ಮಾತನ್ನ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ 13ನೇ ತಾರೀಕು ನಂದು ನಡೆದಂತ ಕಾರ್ಯಕ್ರಮ ಮುಗಿಯಿತು. ಈಗ 24ನೇ ಆಗಸ್ಟ್ ತಿಂಗಳು ಶ್ರಾವಣ ಶುಕ್ಲ ದಶಮಿ ಗುರುವಾರ, ಅವತ್ತು ಮಾಸ್ಟರ್ ಮಾಷಿಯ ಬಂದಿರ್ತಾನೆ. ಮಾಸ್ಟರ್ ಮಾಷಿಯ ದಕ್ಷಿಣೇಶ್ವರಕ್ಕೆ ಬಂದಾಗ ಪರಮಹಂಸರು ಅವರ ಪಠಣಿಯಿಂದ ಉತ್ತರ ಪೂರ್ವಕ್ಕೆ ಹಬ್ಬಿರತಕ್ಕಂಥ ಉದ್ದವಾದ ವರಾಂಡದಲ್ಲಿ ಹಾಜರಾದೊಡನೆ ಮಾತುಕತೆ ಆಡ್ತಾ ನಿಂತಿರತಕ್ಕಂಥದ್ದು ಮಾಸ್ಟರ್ ಕಣ್ಣಿಗೆ ಬೀಳ್ತದೆ. ಮಾಸ್ಟರು ಅವರನ್ನ ಸಮೀಪಿಸಿ ಅವರಿಗೆ ಸಹಸ್ರಾಂಗ ಪ್ರಣಾಮ ಮಾಡ್ತಾನೆ. ಆಗ ಶ್ರೀರಾಮಕೃಷ್ಣರು ಮಾತಿನ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಇನ್ನೂ ಒಂದೆರಡು ಸಲ ಈಶ್ವರಚಂದ್ರ ವಿದ್ಯಾಸಾಗರನನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಚಿತ್ರಗಾರ ಮೊದಲು ಸಾಮಾನ್ಯ ನಕ್ಷೆ ಬರೆದುಕೊಂಡು ಬಳಿಕ ಸಾವಕಾಶವಾಗಿ ರೂಪವನ್ನು ತಿದ್ದಿ ಬಣ್ಣ ಹಚ್ಚುತ್ತಾನೆ. ಮಣ್ಣಿನ ಪ್ರತಿಮೆ ಮಾಡುವವನು ಜೇಡಿ ಮಣ್ಣಿನಿಂದ ಮೊದಲು ಪ್ರತಿಮೆ ಮಾಡಿಕೊಂಡು ಅದಕ್ಕೆ ಬರೆ ಮಣ್ಣು ಹಚ್ಚಿ ಬಳಿಕ ಸುಣ್ಣ ತುಂಬಿ ಬಣ್ಣ ಬಳಿತಾನೆ. ಈ ಕೆಲಸಗಳನ್ನೆಲ್ಲ ಅನುಕ್ರಮವಾಗಿ ಮಾಡಬೇಕು. ವಿದ್ಯಾಸಾಗರ್ನಲ್ಲಿ ಎಲ್ಲ ಸಿದ್ಧವಾಗಿದೆ, ಆದರೆ ಎಲ್ಲೋ ಸ್ವಲ್ಪ ಮಣ್ಣು ಮುಚ್ಚಿಕೊಂಡಿದೆ. ಅನೇಕ ಸತ್ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಆದರೆ ತನ್ನ ಆಂತರ್ಯದಲ್ಲಿ ಏನಿದೆ ಎಂಬುದು ಆತನಿಗೆ ಗೊತ್ತಿಲ್ಲ. ಆಂತರ್ಯದಲ್ಲಿರುವ ಚಿನ್ನವನ್ನ ಮಣ್ಣು ಮುಚ್ಚಿಕೊಂಡಿದೆ. ನಮ್ಮ ಪ್ರತಿಯೊಬ್ಬರ ಆಂತರ್ಯದಲ್ಲಿಯೂ ಭಗವಂತ ಇದ್ದಾನೆ. ಅದು ಅರಿವಿಗೆ ಬಂತು ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಆತನನ್ನು ಕರೀಬೇಕು ಅಂತ ನಮಗೆ ಇಚ್ಛೆಯಾಗಿ ಬಿಡುತ್ತದೆ. ನೋಡಿದ್ರ ಮತ್ತೆ ಆ ಈಶ್ವರಚಂದ್ರ ವಿದ್ಯಾಸಾಗರನ ಕಡೆಗೆ ಶ್ರೀರಾಮಕೃಷ್ಣರ ಗಮನ. ಕಾರಣ ಏನು ಅಂತ ಹೇಳಿದ್ರೆ, ನಿಷ್ಕಾಮ ಕರ್ಮ ಮಾಡಿ ಮಾಡಿ ಮಾಡಿ ಅವನು ಸಾಕಷ್ಟು ಪರಿಶುದ್ಧನಾಗಿದ್ದಾನೆ. ತೆಳ್ಳಿಗೆ ಒಂದು ಪದರ ಮಣ್ಣು ಇದೆ, ಅಷ್ಟನ್ನು ತೆಗೆದ್ರಾಯ್ತು, ಅವನು ಸಿದ್ಧ ಪುರುಷನಾಗ್ತಾನೆ. ಅವನು ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತಾನೆ. ಬ್ರಹ್ಮಾನಂದವನ್ನು ಅನುಭವಿಸುವುದು ಕಂಡ್ರೆ ಶ್ರೀರಾಮಕೃಷ್ಣಿಗೆ ಬಹಳ ಇಷ್ಟ. ಅದು ಯಾವ ಬಗ್ಗೆ ಇಷ್ಟ ಅದನ್ನು ಉದಾಹರಣೆ ಮೂಲಕ ಹೇಳೋದಕ್ಕಿದೆ, ಅದು ಈಗ ಹೇಳೋದಿಲ್ಲ, ಅದನ್ನು ಮುಂದೆ ನಾವೇ ನೋಡೋದಿಕ್ಕಿದ್ದೇವೆ, ಅವ್ರ ಮಾತಿನಲ್ಲಿ ನೋಡೋದಿಕ್ಕಿದ್ದೇವೆ. ಈ ರೀತಿಯಲ್ಲಿ ತಮ್ಮ ಬ್ರಹ್ಮಾನಂದವನ್ನು ಕೂಡ ಹೆಚ್ಚಿಸಿಕೊಳ್ಳೋದಿಕ್ಕೆ ಒಂದು ಸಂಗಾತಿ ಬೇಕು ಅಂತವ್ರನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂತಹದ್ದು ಕೂಡ ಶ್ರೀರಾಮಕೃಷ್ಣರ ಉದ್ದೇಶ. ತಾವು ಒಬ್ಬರೇ ಆ ಬ್ರಹ್ಮಾನಂದದ ಸವಿಯನ್ನು ಅನುಭವಿಸಿದರೆ ಸಾಲದು, ಇತರರು ಕೂಡ ಅನುಭವಿಸಬೇಕು ಅಂತ. ಆದ್ರೆ ಎಲ್ಲರೂ ಏಕಕಾಲದಲ್ಲಿ ಆ ಬ್ರಹ್ಮಾನಂದವನ್ನ ಅನುಭವಿಸುವುದಕ್ಕೆ ಸಮರ್ಥರಾಗಿರೋದಿಲ್ಲ. ಮಣ್ಣು ದಟ್ಟಕ್ಕೆ ಬೇರಿಕೊಂಡಿದ್ರೆ ಬಹಳ ಕಾಲ ಬೇಕಾಗ್ತದೆ ಅದನ್ನ ಅಗಿಯೋದಕ್ಕೆ. ಇಲ್ಲಿ ಆ ಈಶ್ವರಚಂದ್ರ ವಿದ್ಯಾಸಾಗರ್ನಲ್ಲಿ ಒಂದು ಸಣ್ಣ ಪದರಿರೋದ್ರಿಂದ ಅವನ ಮೇಲೆ ವಿಶೇಷ ಗಮನ, ಅವರಿಗೆ ಆ ಪದರು ತೆಗೆದುಬಿಟ್ಟು ಅವನಿಗೆ ಬ್ರಹ್ಮಾನಂದದ ಅನುಭವ ಮಾಡಿಸಿಕೊಡ್ಬೇಕು ಅಂತ. ಅದಕ್ಕೋಸ್ಕರ ಆ ಮಾತನ್ನು ಹೇಳ್ತಾ ಇದ್ದಾರೆ, ಜೊತೆಯಲ್ಲಿ ಒಂದು ಬೋಧನೆಯನ್ನು ನೀಡ್ತಾ ಇದ್ದಾರೆ. ಈ ನಿಷ್ಕಾಮ ಕರ್ಮ ತಿಳಿಸತಕ್ಕಂತಹದ್ದು ಗಣಿತವಾಗಿ ನಮ್ಮ ಹೃದಯ ಯಾವಾಗ ಪರಿಶುದ್ಧವಾಗಿ ಬಿಡ್ತದೋ ಆಗ ಭಗವಂತನ ಕಡೆಗೆ ಮಾತ್ರವೇ ಅನುರಾಗ ಉತ್ಪನ್ನವಾಗುತ್ತದೆ. ಭಗವಂತನ ಮೇಲೆ ಅನುರಾಗ ಯಾವಾಗ ಉತ್ಪನ್ನವಾಗ್ತದೆ, ಯಾವಾಗ ಉತ್ಪನ್ನವಾಗ್ತದೆ ಅಂತ ಹೇಳ್ತಕ್ಕಂತಹ ಪ್ರಶ್ನೆ ಇಂದು ನಿನ್ನೆಯದಲ್ಲ, ಎಂದೆಂದಿನದು, ಮತ್ತೆ ಮುಂದೆಯೂ ಕೂಡ ಕೇಳುವವರಿದ್ದಾರೆ. ಭಗವಂತನ ಮೇಲೆ ಅನುರಾಗ ಮೂಡೋದಕ್ಕೆ ಹಲವಾರು ಮಾರ್ಗಗಳೆಲ್ಲ ಇವೆ, ಹಲವಾರು ಸಂದರ್ಭಗಳೆಲ್ಲ ಬರುತ್ತವೆ. ಅದರಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂತಹ ಈ ಒಂದು ಬೋಧನೆಯನ್ನು ನಮ್ಮ ಮೆದುಳಿನಲ್ಲಿ ಚೆನ್ನಾಗಿ ಅಂಟಿಸಿಕೊಳ್ಬೇಕು. ಏನಂತ ಹೇಳಿದ್ರೆ, ನಿಷ್ಕಾಮ ಕರ್ಮದಿಂದ ಭಗವದ್ ಅನುರಾಗ ಹುಟ್ಟುತ್ತದೆ ಅಂತ. ಭಗವದ್ ಅನುರಾಗ ಹುಟ್ಟದೇ ಹೋದ್ರೆ ನಾವು ನಿಷ್ಕಾಮ ಕರ್ಮ ಯೋಗ ಮಾಡಿಲ್ಲ, ಒಳಗಡೆ ಕಾಮನೆಗಳನ್ನೇ ಅಂದ್ರೆ ಹೆಸರು ಕೀರ್ತಿಗಳಲ್ಲಿ ವಿಶೇಷವಾದ ಅನುರಕ್ತಿಯನ್ನು ಇಟ್ಕೊಂಡೇ ಕರ್ಮ ಮಾಡಿದ್ದೇವೆ ಅಂತ ಅರ್ಥ. ಹೆಸರು ಕೀರ್ತಿಯ ಮೇಲೆ ಅನುರಾಗವನ್ನು ಇಟ್ಟುಕೊಂಡು ಮಾಡಿದಂತ ಎಲ್ಲ ಕೆಲಸಗಳು ಕೂಡ ಕತ್ತೆ ಕೆಲಸ ಆಗಿರುತ್ತದೆ. ಕತ್ತೆ ಕೆಲಸ ಅಂತ ನಾನು ಒಂದು ಹೊಸ ಒಂದು ಹೆಸರು ಇಟ್ಟಿದ್ದೇನೆ ಅಂತೆ. ಕತ್ತೆ ಕೆಲಸ ಮಾಡ್ತದೆ, ಎಷ್ಟು ಮಾಡ್ತದೆ ಅಂತ ಹೇಳಿದ್ರೆ, ಅದರ ಹಿಂಭಾಗ ಇದೆಯಲ್ಲ, ಅದರ ಮೇಲೆ ಭಾರ ಹೊರಿಸುವಾಗ ಆ ಭಾರಕ್ಕೆ ಒಂದು ದಾರವನ್ನು ಕಟ್ಟಿ ಹಿಂಭಾಗ ಬಾಲದ ಕೆಳಗಡೆ ಅದನ್ನು ಇಟ್ಟು ಆ ಹೊರೆ ಬೀಳದ ಹಾಗೆ ದಾರವನ್ನು ಕಟ್ಟಿಬಿಟ್ಟಿರ್ತಾರೆ. ಆ ದಾರ ಅಂತ ಹೇಳ್ತಕ್ಕಂಥ ಅದು ಅದರ ಹಿಂಭಾಗಕ್ಕೆ ತಿಕ್ಕಿ ತಿಕ್ಕಿ ತಿಕ್ಕಿ ಚರ್ಮ ಕೂಡ ಕತ್ತರಿಸಿ ರಕ್ತ ನಿರೀಕ್ಷವಾಗಿರುತ್ತೆ. ಆದರೂ ಕೂಡ ಈ ಆ ಭಾರವನ್ನು ಹೊರಿಸುವವನಿದ್ದಾನಲ್ಲ, ಮರದ ಹೊರಿಸುವವನೇ ಆಗ್ಬೋದು, ಅದರ ಬಟ್ಟೆ ಹೊರಿಸುವ ಹೊರಿಸುವನು ಆಗ್ಬೋದು, ಅವರಿಗೆ ಅದರಲ್ಲ ದಯಾದಾಕ್ಷಿಣಿ ಏನಿಲ್ಲ. ಮತ್ತು ಆ ದಾರ ಹಾಗೆ ಇರ್ತದೆ, ಮತ್ತು ಭಾರ ಹೊರಬೇಕು, ಅದು ಅರ್ಥ ಇಳಿತಾ ಇರಬೇಕು, ಇದು ಭಾರ ಹೊರತಾ ಇರಬೇಕು. ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಸಂಜೆ ಅದಕ್ಕೆ ಜಾಗ ಏನಪ್ಪಾ ಅಂತ ಉಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಕೊಟ್ಟಿ ಕೂಡ ಇದೆ. ಗೇಟಿಂದ ಹೊರಗಡೆಯೇ ಇರಬೇಕು, ಬೀಜನೇ ಬರ್ಕೊಳ್ಬೇಕು, ಒಣಗಿದ ಕಾಗದ ತರಗೆಲೆ ಇವುಗಳನ್ನೇ ತಿನ್ಕೊಂಡಿರ್ಬೇಕು. ಅದಕ್ಕೊಂದು ಆಹಾರ, ಅದಕ್ಕೊಂದು ಉಪಚಾರ ಅಂತ ಏನಿರೋದಿಲ್ಲ. ಯಾತಕ್ಕೆ ಅಂದ್ರೆ ಅದು ಮಾಡುವಂತ ಕರ್ಮದಲ್ಲಿ ನಯ ಇಲ್ಲ, ನಾಜುಕಿಲ್ಲ. ಆಮೇಲೆ ಯಜಮಾನನ್ನ ಪ್ರೀತಿಸೋದಕ್ಕೆ ಗೊತ್ತಿಲ್ಲ, ಬಾಲಾಡಿಸೋದಕ್ಕೆ ಗೊತ್ತಿಲ್ಲ, ಹಾಗೆ ನೆಕ್ಕೋದಕ್ಕೂ ಗೊತ್ತಿಲ್ಲ, ಕಣ್ಣಿನಲ್ಲಿ ಪ್ರೀತಿ ಹರಿಸೋದಕ್ಕೂ ಗೊತ್ತಿಲ್ಲ. ಹೀಗೆ ಒಂದೇ ಅನ್ನ ಹಾಕುವಲ್ಲಾದ್ರೂ ಕೂಡ ಹೀಗೆ ಒಂದೇ ಪ್ರೀತಿಯಿಂದ ನೋಡೋದಕ್ಕೂ ಕೂಡ ಗೊತ್ತಿಲ್ಲ. ಯಾವುದೇ ರೀತಿಯಿಂದಲೂ ಕೂಡ ಪ್ರೀತಿ ಮಾಡೋದು ಗೊತ್ತಿದ್ದಿರುವುದರಿಂದ ಈ ಕತ್ತೆ ಹೊಗಿ ಬರ ಸಕಾಮ ಕರ್ಮ ಮಾಡ್ತಕ್ಕಂಥವರು ನಡುಗಟ್ಟಲೆ ಕರ್ಮ ಮಾಡಿ ದೊಡ್ಡ ದೊಡ್ಡ ಆಸ್ಪತ್ರೆ, ದೊಡ್ಡ ದೊಡ್ಡ ರಸ್ತೆ, ದೊಡ್ಡ ದೊಡ್ಡ ಕಾರ್ಯ ಎಷ್ಟು ಮಾಡಿದರೂ ಕೂಡ ಕೊನೆಗೂ ಜನಕೋಟಿ ಇತ್ತ ಅರ್ಥ ಭಗವಂತ ಕೂಡ ಚೆನ್ನಾಗಿ ಮಾಡಿದ ಕೆಲಸ ಅದರ ತರ ಅಂತೇಳಿ ಪ್ರೀತಿಸುವಾಗಲೂ ಕೂಡ ನಿಷ್ಕಾಮ ಭಾವದಿಂದ ಪ್ರೀತಿಸುವಂತಹದ್ದು ಅಂತಂದಿದೆ. ಎಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ರಾಮಕೃಷ್ಣ ಅಂತಂದ್ರೆ ಬಹಳ ಅದ್ಭುತ. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ನಿಷ್ಕಾಮವಾಗಿ ಹೇಗೆ ಪ್ರೀತಿಸೋದು ಅಂತ ಅನ್ನೋದನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಒಬ್ಬ ರಾಜ ಇದ್ದ, ಅವನ ದರ್ಬಾರಕ್ಕೆ ಎಲ್ಲರೂ ಬಂದಂತೆ ಒಬ್ಬ ಸದಿಕ ಬರ್ತಾ ಇದ್ದ. ಬಂದು ಗಂಭೀರವಾಗಿ ಅವನ ಆಸನದಲ್ಲಿ ಕುಳಿತುಕೊಳ್ತಾ ಇದ್ದ. ಕುಳಿತುಕೊಂಡು ರಾಜನನ್ನೇ ನೋಡ್ತಾ ಇದ್ದ. ಎಲ್ಲರೂ ಹೋದ ಮೇಲೂ ಕೂಡ ಇವನಿದ್ದು ಆ ರಾಜನನ್ನು ಒಮ್ಮೆ ಕಣ್ತುಂಬ ನೋಡಿ ಹೊರಟು ಹೋಗ್ತಾ ಇದ್ದಾರೆ. ಇತರ ಎಲ್ಲ ಪ್ರಜೆಗಳು ಒಂದಲ್ಲ ಒಂದು ಆಹ್ವಾನವನ್ನು ಹೇಳ್ಕೊಂಡವರು, ತಮ್ಮದೊತ್ತಬೇಕು, ತಮ್ಮ ಜಾಗದಲ್ಲಿ ಇದಾಗಬೇಕು, ತಮ್ಮ ಜಾಗದಲ್ಲಿ ಇದಾಗಬೇಕು ಇತ್ಯಾದಿ. ಆದರೆ ಈತ ಮಾತ್ರ ಒಂದೇ ಒಂದು ಬೇಡಿಕೆಯನ್ನು ಹೊಂದಿಟ್ಟವನಲ್ಲ. ಆದರೆ ವರ್ಷಗಟ್ಟಲೆಯಿಂದ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಬರೋದು ಆನಂದವಾಗಿ ಸಭೆಯನ್ನು ನೋಡೋದು, ರಾಜನನ್ನು ನೋಡೋದು, ರಾಜನ ವೈಭವವನ್ನು ನೋಡೋದು, ಆಮೇಲೆ ಹೋಗುವಾಗ ಕೂಡ ಒಮ್ಮೆ ನೋಡೋದು, ಹೊರಟು ಹೋಗ್ತಾ ಇದ್ದಾರೆ. ಒಂದು ದಿನ ರಾಜ ಇದನ್ನು ಗಮನಿಸಿ, ಮೊದಲಿಂದ ಗಮನಿಸ್ತಾ ಬಂದಿದ್ದ, ಒಂದು ದಿನ ಕರೆದು ಹೇಳ್ತಾನೆ, ಅಯ್ಯ ನೀನು ಇಷ್ಟೊಂದು ಕಾಲದಿಂದ ಬರ್ತಾ ಇದೀಯ, ಒಂದು ಸಲವು ಕೂಡ ನನ್ನನ್ನ ಇಂಥದ್ದನ್ನು ಬೇಕು ಅಂತ ನೀನು ಕೇಳಿದ್ದಲ್ಲ, ಈ ಯಾತಕ್ಕೋಸ್ಕರ ಬರ್ತಾ ಇದ್ದೇ, ಏನು ನೀನು ಬರ್ತಕ್ಕಂಥದ್ರ ಉದ್ದೇಶ ಅಂತ ಕೇಳಿದಾಗ ಆತ ಹೇಳಿದಂತೆ ಅದು ಇನ್ನೂ ಸಾರ್ಥಕವಾಗ್ತದೆ. ನೋಡು ರಾಜ, ನಿಮ್ಮ ವೈಭವ ನನಗೆ ಬಹಳ ಇಷ್ಟ ಆಗಿದೆ, ನಿನ್ನ ದರ್ಬಾರ ನನಗೆ ಬಹಳ ಇಷ್ಟವಾಗಿದೆ, ನಿನ್ನ ರಾಜ್ಯಭಾರ ನನಗೆ ಬಹಳ ಇಷ್ಟವಾಗಿದೆ, ಒಟ್ಟಿನಲ್ಲಿ ನೀನೇ ನನಗೆ ಬಹಳ ಇಷ್ಟವಾಗಿದೆಯ, ಆದ್ರಿಂದ ನನಗೆ ನಿನ್ನನ್ನು ನೋಡಬೇಕು ಅಂತ ಆಸೆ. ನೋಡಿದೆ, ನೋಡುವಷ್ಟು ನೋಡಿದೆ, ತೃಪ್ತಿ ಆಯಿತು, ಹೊರಟೆ, ಅದಕ್ಕಿಂತ ಇನ್ನೇನು ಬೇಕು ಅಂತ ಬಹಳ ಆನಂದದಿಂದ ಹೇಳಿದಂತೆ. ಅದನ್ನು ಕೇಳಿ ದಿಗ್ಭ್ರಮೆಗೊಂಡಂತ ಮತ್ತು ಅತ್ಯಾನಂದ ಭರಿತನಾದಂತಹ ರಾಜ ತನ್ನ ಕೊರಳಿನಲ್ಲಿದ್ದಂತಹ ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಅವನ ಕೊರಳಿಗೆ ತಾನೇ ಹಾಕಿದ್ದಂತೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಉದಾಹರಣೆ ಕೊಟ್ಟು ಹೇಳ್ತಾರೆ, ಎಷ್ಟು ಅದ್ಭುತವಾಗಿದೆ. ಭಗವಂತನನ್ನ ನಾವು ಓದಬೇಕು, ಇದು ಬೇಕು ಅಂತ ಹೇಳ್ತಕ್ಕಂತ ಒಂದು ಪಟ್ಟಿ ಇಟ್ಟು ಸಕಾಮದಿಂದ ಅವನನ್ನು ಪ್ರೀತಿಸತಕ್ಕಂತ ವಿಧಾನವನ್ನು ಬಿಟ್ಟು, ಹೇ ಭಗವಂತ ಎಂಥ ಅದ್ಭುತವಾದಂತಹ ಕಾರ್ಯವನ್ನು ನೀನು ಮಾಡ್ತಾ ಇದೀಯಾ, ಎಷ್ಟು ಮಹತ್ತಾಗಿದ್ದೀಯ ನೀನು, ಎಷ್ಟು ಅಣೋರಣೀಯನಾಗಿ ಕೂಡ ಇದ್ದೀಯ ನೀನು, ಎಷ್ಟೆಷ್ಟು ಬಗೆಯಿಂದ ನೀನು ಬೀರಿಯನ್ನು ಆಗ್ತಾ ಇದ್ದೀಯ ನೀನು, ಇಂತಹ ಅದ್ಭುತವನ್ನ ಸಲ್ಲುವುದಕ್ಕೆ ಬೇಕಾದಂತಹ ಬುದ್ಧಿಯನ್ನು ನಾನು ಕೊಟ್ಟಿದ್ದೀರ, ಅದು ಕೂಡ ಎಷ್ಟು ಅದ್ಭುತವಾಗಿದೆ, ಎಂಥ ಅದ್ಭುತವಾದಂತಹ ಭಗವಂತ ಸಿಕ್ಬಿಟ್ಟಿದ್ಯಾ ನೀನು, ಈ ಪರಿಯ ಸೊಬಗ ಆವ ದೇವರ ವಿನಾ ಕಾಣೆ ಅಂತ ಹೇಳ್ತಕ್ಕಂಥ ಈ ಒಂದು ಭಾವದಿಂದ ಅವನನ್ನ ದಿನ ಕೊಂಡಾಡ್ತಾ ಇತ್ತು ಅಂತ ಹೇಳಿದ್ರೆ ಆ ಭಗವಂತನಿಗೆ ನಿಜವಾಗಿ ಸಂತೋಷವಾಗ್ತದೆ. ಅವನು ನಮ್ಮನ್ನ ಮೇಲೆ ಒಲಿತಾನೆ, ಅವನು ನಮ್ಗೆ ಬೇಕಾದನ್ನು ಕೊಡ್ತಾನೆ. ಅವನೇನಾದ್ರೂ ಒಮ್ಮೆ ಕೃಪೆ ಮಾಡ್ತು ಅಂತ ಹೇಳಿದ್ರೆ ನಮ್ಗೆ ಯಾವ್ದಾಗ್ಬೇಕು, ಯಾವ್ದಾಗಬಾರ್ದು ಅಂತ ಹೇಳ್ತಕ್ಕಂಥ ಅದನ್ನು ಪ್ರತ್ಯೇಕವಾಗಿ ಹೇಳ್ತಕ್ಕಂಥ ಕೆಲಸ ಇದೆಯೇನು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಾವು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಬೇಕು, ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ. ಪರಮಾತ್ಮರು ಈ ರೀತಿಯಾಗಿ ಮಾಸ್ಟರ್ನೇ ಮಾತನಾಡ್ತಾ ಇದ್ದಾರೆ, ಕೆಲವು ವೇಳೆ ನಿಂತ್ಕೊಂಡು ಇನ್ನು ಕೆಲವು ಕೆಲವು ನಡೀತಾ ಆ ಉದ್ದದ ಬರಾಂಗದಲ್ಲಿ ಯಾವಾಗಲೂ ಕೂತ್ಕೊಂಡೇ ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡ್ತೀವಿ, ಓಡಾಡ್ತಾರೆ. ಸಲಿಗೆ ಅತ್ಯಂತ ಆತ್ಮೀಯತೆ ಅಂತ ಹೇಳ್ತಕ್ಕಂಥದ್ದು ಆ ಮಾಸ್ಟರ್ ಮಾಸ್ಟರ್ನಲ್ಲಿ ಇರುವುದರಿಂದ ಈ ರೀತಿಯಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಕೂಡ ಮಾಸ್ಟರ್ ಮಾಸ್ಟರ್ ಬರೀತಾ ಇದ್ದಾನೆ. ಶ್ರೀರಾಮಕೃಷ್ಣ ಹೀಗೆ ಹೇಳ್ತಾ ಇದ್ದಾರೆ, ಅಂತರ್ಯದಲ್ಲಿ ಏನು ಇದೆ ಅನ್ನೋದನ್ನ ಅರಿತುಕೊಳ್ಬೇಕಾದ್ರೆ ಸ್ವಲ್ಪ ಸಾಧನೆ ಮಾಡಬೇಕಾಗ್ತದೆ. ನಮ್ಮ ನಮ್ಮ ಆಂತರ್ಯದಲ್ಲಿ ಏನು ಇದೆ ಅನ್ನೋದನ್ನ ಅರಿತುಕೊಳ್ಬೇಕಾದ್ರೆ ಸ್ವಲ್ಪ ಸಾಧನೆ ಮಾಡಬೇಕಾಗ್ತದೆ ಅನ್ನೋ ಮಾತು ಹೇಳ್ತಾರೆ. ಈ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾರೆ. ಭಗವಂತನ ಕೃಪೆ ಇಲ್ಲದೆ ಏನು ಆಗುದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹೌದು, ಏನು ಕಷ್ಟ ಇಲ್ಲ, ಸಾಧನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಭಗವಂತನ ಕೃಪೆ ಆಗುತ್ತೆ ಅಂತ. ಸಾಧನೆ ಮಾಡುವಂತಹ ಜಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಅಹಂಕಾರ ಅಂತ ಹೇಳ್ತಕ್ಕಂಥ ಸ್ವಲ್ಪ ಸರಿಬೇಕು. ನಮ್ಮ ಕೈಲಿ ಏನೋ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ಗೊತ್ತಾಗ್ಬೇಕು. ಎಲ್ಲ ನಮ್ಮ ಕೈಲಿ ಆಗುತ್ತೆ, ನಮ್ಮ ಕೈಲಿ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಲ್ಲ, ಆಲೂಗಡ್ಡೆ ಈರುಳ್ಳಿ ತರ, ಅದು ಸಾಧ್ಯ ಇಲ್ಲ ಅಂತ ಒಂದು ಗೊತ್ತಾಗ್ಬೇಕು ಆ ಜೀವಕ್ಕೆ. ಆಗ ಅಹಂಕಾರದ ಭರಾಟೆ ಎಷ್ಟೋ ಕಡಿಮೆ ಆಗ್ತದೆ, ಆಗ ಸ್ವಾಭಾವಿಕವಾದಂತಹ ಒಂದು ದೀನತೆ ಬರ್ತದೆ. ದೀನತೆ, ನಾನು ದೀನ, ಹೇ ಭಗವಂತ ನೀನೇ ದಾನಿ, ನೀನು ಕೊಡಬೇಕು ನಾನು ತೆಗೆದುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯಿಂದ ಅತ್ಯಂತ ದೀನತೆಯಿಂದ ಅವನನ್ನು ಕರೆದಾಗ ಭಗವಂತ ಅನುಗ್ರಹ ಮಾಡೋದಕ್ಕೆ ಅನುಕೂಲ ಬರ್ತದೆ. ಅದಕ್ಕೋಸ್ಕರ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಾಸ್ಟರ್ ಮಾಷೆಯ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ತುಂಬಾ ಸ್ವಾರಸ್ಯವಾಗಿದೆ, ಜೀವನದೆಲ್ಲ ಸಾಧನೆ ಮಾಡ್ತಾ ಇರಬೇಕೆ ಅಂದ್ರೆ ಹಾಗೆ ಬಹಳ ಮಾಡಿಟ್ಟಿದ್ದಾನೆ, ಇನ್ನೂ ಮಾಡ್ಬೇಕೆ ಅಂತಾನು ಹಾಗಿದೆ ಮಾತು, ನಾನು ಏನು ಇನ್ನೂ ಶುರು ಮಾಡಿಲ್ಲ. ಋಷಿಮುನಿಗಳು ಸಹಸ್ರಾರು ವರ್ಷ ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಕಡೆ ಶಾರದಾ ದೇವಿಯವರು ಹೇಳ್ತಾರೆ. ನೀನು ಆ ಕಡೆ ಕಣ್ಣು ಮುಚ್ಕೊಂಡು ಈ ಕಡೆ ಬಂದ ತಕ್ಷಣ ಸಾಕ್ಷಾತ್ಕಾರ ಆಗ್ಬಿಡ್ಬೇಕೆ ಅಂತ ನಮ್ಮ ಮಾತನಾಗ ಹೇಳ್ತಾರೆ. ದೀರ್ಘಕಾಲದ ಸಾಧನೆ ಬೇಕಾಗ್ತದೆ ಅಂತ ಮಾತು. ಅಷ್ಟು ದೀರ್ಘಕಾಲದ ಸಾಧನೆ ಮಾಡಿದ್ರೂ ಕೂಡ ಅದೇನೂ ಅಲ್ಲ ಅದಕ್ಕೆ ಅಂತ ಹೇಳಿದ್ರೆ ಭಗವಂತನ ಆಯುರ್ಮಾನ. ಅದಕ್ಕೆ ಹೋಲಿಸ್ತು ಅಂತ ಹೇಳಿದ್ರೆ ನಮ್ಮ ಈ ಒಂದು 70 ವರ್ಷ ಬದುಕ್ತೇವಲ್ಲ, ಒಂದು 25 ವರ್ಷ ಚೈತ್ಯ ಮಾಡ್ತಾ ಇರ್ತೇವೆ, ಆಮೇಲೆ 25 ವರ್ಷ ಗಲಾಟೆ ಮಾಡ್ತಾ ಇರ್ತೇವೆ, ಮತ್ತೊಂದು 25 ವರ್ಷ ಗಲಾಟೆ ಮಾಡೋದು ಸಾಧ್ಯವಾಗಲಿ ತಿಳಿ ತಿಳಿ ನೋಡ್ತಾ ಇರ್ತೇವೆ. ಇಂಥ ಒಂದು ಅಸಹಾಯ ಸ್ಥಿತಿಯಲ್ಲಿ ಒಂದು 75 ವರ್ಷ ಬದುಕಿರ್ತೇವಲ್ಲ, ಇಷ್ಟೇ ನಮ್ಮ ಆಯಸ್ಸು. ಇಷ್ಟೊಳಗೆ ನಾವು ಅಷ್ಟೋ ಎಷ್ಟೋ ಸಾಧನೆ ಮಾಡಿಬಿಟ್ಟು ಏನ್ ಭಗವಂತ ನಿನ್ ಕರುಣೆನೇ ಇಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಕೊಟ್ಟಂತಹ ಅನ್ನ, ಭಗವಂತ ಕೊಟ್ಟಂತಹ ಅನುಕೂಲ. ಅಯ್ಯೋ ನಾನು ಈ ಕಲಿಯುಗದ ಅಡ್ಮೈರರ್, ಈ ಕಲಿಯುಗವನ್ನು ಮೆಚ್ಚಿಕೊಳ್ತಕ್ಕಂತ ಅವನು ನಾನು. ಎಲ್ಲರೂ ಹೇಳ್ತಾರೆ ಈ ಕಲಿಯುಗ ಬಹಳ ಕೆಟ್ಟದ್ದು ಅಂತ. ನಾನು ಇದನ್ನೇ ಬಹಳ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ನನ್ನ ದೊಡ್ಡ ವಾದ ಇದೆ ಅದಕ್ಕೆ. ಇವತ್ತು ಹೇಳೋದು ಸಮಯ ಇಲ್ಲ, ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಇವತ್ತು ಯಾವ ತ್ರೇತಾಯುಗದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ಕೊಂಡಿದ್ರೆ ಅವ್ರ ಪಾಡಿಗೆ ಕಾಡಿನಲ್ಲಿ, ಅದು ಕೂಡ ಗಟ್ಟೆ ಗೆಣಸು ತಿಂದ್ಕೊಂಡು ಅವ್ರ ಪಾಡಿಗೆ ಸಾಧನೆ ಮಾಡ್ಕೊಂಡಿರ್ತಿದ್ರು ಕೂಡ ಈ ರಾವಣನ ಕಡೆಯ ರಾಕ್ಷಸರೆಲ್ಲ ಬಂದು ಒಬ್ಬರೊಬ್ಬರನ್ನೇ ತಿಂತಾ ಇದ್ರು ಅಂತ. ಇವ್ರು ಗಡ್ಡೆ ಗೆಣಸು ತಿನ್ನೋದು, ಅವ್ರು ಇವ್ರನ್ನೇ ತಿನ್ನೋದು ಅಂದ್ರೆ ಆಗಿನ ಕಾಲದಲ್ಲಿ ಸ್ಫೂರ್ತಿ ಸಾಧನೆ ಮಾಡೋದು ಸಾಧ್ಯವಾಗದೆ ಇರುವವರೆಲ್ಲರೂ ಇವತ್ತು ರಾಮಕೃಷ್ಣಾಶ್ರಮ ಬಂದು ಸೇರ್ಕೊಂಡಿದ್ದಾರೆ. ಜ್ಞಾತಕ್ಕೆ ಅಂದ್ರೆ ಇಂಥ ಕಲಿಯುಗದಲ್ಲಿ ಹೊರಗಡೆ ಎಷ್ಟೇ ಗಲಾಟೆ ಆಗ್ತಾ ಇದ್ರು ಕೂಡ ರಾಮಕೃಷ್ಣಾಶ್ರಮದಲ್ಲಿ ಸಾಧನೆ ಮಾಡೋದಕ್ಕೆ ಯಾವುದೇ ಬಗೆಯ ತಕರಾರು ತಾಪತ್ರೆಯೇ ಇಲ್ಲ. ಯೋಗದಲ್ಲಿ ನಿರಂತರವಾಗಿ ಮುಂದುವರಿಯೋದಕ್ಕೆ, ನಿರಾತಂಕವಾಗಿ ಮುಂದುವರಿಯೋದಕ್ಕೆ ಇವತ್ತು ರಾಮಕೃಷ್ಣಾಶ್ರಮದಲ್ಲಿ ಅಂತ ಒಂದು ಸೌಕರ್ಯ ಇದೆ. ಸುತ್ತಮುತ್ತ ಇರತಕ್ಕಂತ ಯಾವ ಜನರೂ ನಮ್ಮನ್ನ ನಂಪಾಡಿಗೆ ಬಿಟ್ಟುಬಿಟ್ಟಿದಾರಲ್ಲ, ಏನು ಆಶ್ಚರ್ಯ. ಇಂಥದ್ದೊಂದು ಕಲಿಯುಗ ಸೃಷ್ಟಿಯಾಗಿದೆಯಲ್ಲ, ಇದನ್ನು ನಾವು ಮೆಚ್ಚಿಕೊಳ್ಳದೆ ಹೋದೆ ಇಂಥ ಅದ್ಭುತವಾದ ಯುಗದಲ್ಲಿ ಹುಟ್ಟಿದಂತಹ ನಮ್ಮನ್ನು ನಾವು ಧನ್ಯರು ಅಂತ ತಿಳಿದುಕೊಳ್ಳದೆ ಹೋದ್ರೆ ತ್ರೇತಾಯುಗದಲ್ಲಿ ಇಂದಿದ್ದ ದೊಡ್ಡ ಸಭೆ ಮಾಡೋದು ಸಾಧ್ಯ ಇತ್ತು, ಏನು ಸಭೆ ಮಾಡಿ ಮನೆಗೆ ಹೋಗೋದು ಸಾಧ್ಯ ಇತ್ತು, ಹೋಗೋತಿ ಒಬ್ಬೊಬ್ಬರಿಂದ ಉಳಿತಾ ಇದ್ರೇನು, ಮತ್ತು ಬಗ್ಗೆ ಯಾರ್ಯಾವ ರಾಷ್ಟ್ರದಲ್ಲಿ ಬಂದು ಯಾರ್ಯಾರು ನೆಕ್ಕೊಂಡು ಹೋಗ್ತಾ ಇದ್ದ ಗೊತ್ತಿಲ್ಲ. ಆದ್ರಿಂದ ಇದನ್ನ ಯುಗ ಎಲ್ಲ ಅನುಕೂಲಗಳು ಅನುಕೂಲವಾಗಿವೆ. ಅಂಥದ್ರಲ್ಲಿ ಸ್ವಲ್ಪನಾದ್ರೂ ಸಾಧನೆ ಮಾಡೋದಕ್ಕೆ ನಾವು ಇಚ್ಛೆ ಪಡ್ತಿದ್ರೆ ಹೇಗಾಗುತ್ತೆ ಅಂಥದ್ರಲ್ಲೂ ಕೇಳ್ತಾ ಇದ್ದಾರೆ ಮಾಸ್ಟರ್ ಮಾಷಿ. ಜೀವನವೆಲ್ಲ ಸಾಧನೆ ಮಾಡ್ತಾ ಇರಬೇಕೆ, ಎಷ್ಟು ಸಾಧನೆ ಮಾಡಿದ್ರೂ ಸಾಧು ಅಂತ ಹೇಳ್ತಕ್ಕಂತ ಮಾತು ಇದೇ ಮಾಸ್ಟರ್ ಮಾಷನಿಗೆ ಮುಂದೆ ಗೊತ್ತಾಗ್ತದೆ. ಭಗವಂತನನ್ನು ಕರೀತಕ್ಕಂಥದ್ದನ್ನ ಸಾಕು ಅಂತ ಹೇಳ್ತಕ್ಕಂಥದ್ದು ಉಂಟೆ. ನಮ್ಮ ಪ್ರಿಯತಮನನ್ನ ಕರೆಯುವಂತಹದ್ದು ಸಾಕು ಅಂತ ಹೇಳ್ತಕ್ಕಂಥದ್ದು ಉಂಟೆ. ಪ್ರಿಯತಮನಿಗಾಗಿ ಕಾದಿರತಕ್ಕಂತಹ ಪ್ರಿಯತಮ ಎಂದಾದರೂ ಅತೃಪ್ತರಾಗ್ತಕ್ಕಂಥದ್ದು ಅಂತ ಉಂಟೆ. ಆದ್ರಿಂದ ನಿರಂತರವಾಗಿ ಭಗವಂತನ ಪೂಜೆ, ಸ್ವಾರಾಯಣ, ನಾಮಜಪ, ಭಜನೆ, ಸತ್ಸಂಗ, ದೇವಳ ಮುಖ ಅದನ್ನೇ ಮಾಡ್ತಾ ಮಾಡ್ತಾ ಮಾಡ್ತಾ ಆನಂದ ಪಟ್ಟುಕೊಂಡು ಅದೇ ಬಗೆಯ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಬಹುದು. ಆದರೂ ಕೂಡ ಇನ್ನೂ ಸ್ವಲ್ಪ ಎಳೆದೇಬೇಕಾದ ಸ್ಥಿತಿಯಲ್ಲೇ ಇದ್ದಾನೆ ನಮ್ಮ ಮಾಸ್ಟರ್ ಮಾಷಿ. ಅದಕ್ಕೆ ಕೇಳ್ತಾ ಇದ್ದಾನೆ ಜೀವನವೆಲ್ಲ ಸಾಧನೆ ಮಾಡ್ತಿರ್ಬೇಕೆ. ಶ್ರೀರಾಮಕೃಷ್ಣ ಇಲ್ಲ, ಮೊದಲು ಸ್ವಲ್ಪ ಕಾಲ ಸ್ವಂತ ಕಟ್ಟಬೇಕಾಗ್ತದೆ, ಸ್ವಂತ ಕಟ್ಟಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ವಂತ ಕಟ್ಟು ಈ ಒಂದು ವಾಕ್ಯ ಇದೆಯಲ್ಲ, ಎಲ್ಲಿದೆ ನೀವು ಸಾಧನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ? ಸುಮ್ಮನೆ ಯಾರ್ಯಾರೋ ಕಾಲು ಕಟ್ಟಿದ್ರೆ ಪ್ರಯೋಜನ ಇಲ್ಲ, ನಿಮ್ಮ ಸ್ವಂತ ನಿಮ್ ಕಟ್ಕೊಳ್ಬೇಕು. ಅಂದ್ರೆ ದೃಢ ಸಂಕಲ್ಪದಿಂದ ಕುಳಿತುಕೊಳ್ಬೇಕು ಸಾಧನೆ ಮಾಡೋದಕ್ಕೆ. ಬುದ್ಧ ಆ ಬಗ್ಗೆ ತೀರ್ಮಾನ ಮಾಡಿದ್ದ, ಈ ಆಸನದಲ್ಲಿ ಕುಳಿತು ನಾನು ನಿರ್ಧಾರ ಮಾಡ್ತಾ ಇದ್ದೇನೆ, ಒಂದು ನನ್ನ ಶರೀರ ಒಣಗಿ ಬಿದ್ದು ಹೋಗ್ಲಿ, ಇಲ್ಲದೆ ಹೋದ್ರೆ ನನಗೆ ಸಾಕ್ಷಾತ್ಕಾರ ಆಗ್ಲಿ, ಅಲ್ಲಿಯವರೆಗೆ ನಾನು ಈ ಒಂದು ಆಸನದಿಂದ ಹೇಳೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡ್ತಾನೆ. ಆ ಬಗೆಯಿಂದ ನಾವು ಟೊಂಕ ಕಟ್ಟಬೇಕು, ಸೊಂಟ ಕಟ್ಟಬೇಕು ಅಂತ ನಾವು ಮಾತ್ರ ಹೇಳ್ತಾರೆ. ಎಂಥ ಒಂದು ಅದ್ಭುತವಾದಂತಹ ಒಂದು ಗಾಂಭೀರ್ಯ ಕಾಣುತ್ತದೆ, ಒಂದು ದೃಢತೆ ಕಾಣುತ್ತದೆ, ಒಂದು ನಿಶ್ಚಯ ಕಾಣುತ್ತದೆ ಈ ಮಾತಲ್ಲಿ ಅಂತ ನೋಡ್ಬೇಕು ನಾವು. ಎಲ್ಲ ತಪ್ಪೆ ದಿನ ಮೂರು ದಿನ ಮಾಡಿ ನಾಲ್ಕು ದಿನಕ್ಕೆ ಕಲಿತಕ್ಕಂತಹ ಆತನ ಬೀಡದೆ ಭಗವಂತನನ್ನು ಅಲ್ಲಾಡಿಸುವಂತಹ ದೃಢತೆಯಿಂದ ನಾವು ಕುರಿತು ಸಾಧನೆ ಮಾಡಬೇಕಾಗ್ತದೆ. ಅಂತಹ ರಾವಣಾಸುರನು ಕೂಡ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಏನೇನು ಗಂಡಾಗುಂಡಿ ನಡೆದೋಯ್ತಂತೆ ಸುತ್ತ ಪ್ರಪಂಚದಲ್ಲೆಲ್ಲ. ಆ ಹಿರಣ್ಯಕಶಿಪು ಕೂಡ ತನ್ನ ತಮ್ಮನನ್ನು ಕೊಂದಂತಹ ಆ ಹರಿಯನ್ನ ಕೊಲ್ಲೋದಕ್ಕೋಸ್ಕರ ಕುಳಿತುಕೊಡ್ತಾನೆ ತಪಸ್ಸಿಗೆ. ಅಲ್ಲಿ ಬರುತ್ತದೆ ಪುರಾಣದಲ್ಲಿ ಇಡೀ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲಾಗೋಯ್ತಂತೆ. ಬ್ರಹ್ಮ ಓಡಿ ಬರ್ಬೇಕಾಯ್ತಂತೆ, ಏನಪ್ಪ ಏನ್ ಮಾಡ್ತಾ ಇದ್ದೀ ಏನ್ ಬೇಕು ಹೇಳಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಬೇಕಾಯ್ತಂತೆ. ಅವನಿಗೆ ಸಿಕ್ಕಿದ್ದೆಲ್ಲ ಕೊನೆಗೆ ವ್ಯರ್ಥವಾದಂತ ವರ ಅಂತ ಹೇಳ್ತಕ್ಕಂಥದ್ದೆಲ್ಲ ಬೇರೆ ವಿಚಾರ. ಆ ರಾಕ್ಷಸ ಬುದ್ಧಿಯವನಿಗೆ ಅಂತ ಒಂದು ದೃಢ ಸಂಕಲ್ಪ ಇದೆ, ಜಗತ್ತನ್ನೇ ಅಲ್ಲಾಡಿಸುವಂತ ತಪಸ್ಸು ಮಾಡಿದ್ದಾನೆ ಅಂತ ಹೇಳಿದ ಮೇಲೆ ಇನ್ನು ಸಾತ್ವಿಕರಾದಂತಹ ನಮ್ಮ ತಪಸ್ಸು ಎಷ್ಟಾಗಿರ್ಬೇಕು ಅಂತ ಸಾತ್ವಿಕರು ಒಂದು ಕೆಲಸಕ್ಕೆ ಬರ್ದಿರ್ಬೋದು ಅಂತ ಒಳ್ಳೆಯವರು ಏನ್ ಬರ್ದಿರೋದು ಅಂದ್ರೆ ಏನು ಪ್ರೇರಣೆ ಇಲ್ಲ. ಈ ವೆರಿ ವೆರಿ ಗುಡ್ ಫಾರ್ ವಾಟ್ ಅಂದ್ರೆ ಗುಡ್ ಫಾರ್ ನಥಿಂಗ್ ಅಂತ. ಈ ಬಗೆಯ ತೀರ್ಮಾನ ಏನು ಪ್ರಯೋಜನ ಇಲ್ಲ. ಒಂದು ಸಲ ಸ್ವಲ್ಪ ಹೊತ್ತು ಸ್ವಲ್ಪ ಕಾಲ ಮೊದಲು ಸ್ವಲ್ಪ ಕಾಲ ಸೊಂಟ ಕಟ್ಟಬೇಕಾಗ್ತದೆ. ಬಳಿಕ ಅಷ್ಟು ಶ್ರಮ ತೆಗೆದುಕೊಳ್ಬೇಕಾಗಿಲ್ಲ. ಎಲ್ಲಿಯವರೆಗೆ ದೋಣಿ ಅಲೆ ಜಡಿಮಳೆ ಬಿರುಗಾಳಿ ಇವುಗಳ ಮೂಲಕ ಅಥವಾ ನದಿಯ ತಿರುವಿನ ಮೂಲಕ ಹಾದು ಹೋಗಬೇಕಾಗಿರ್ತದೋ ಅಲ್ಲಿಯವರೆಗೆ ದೋಣಿ ನಡೆಸುವವ ಎದ್ದು ನಿಂತು ಚುಕ್ಕಾಣಿಯನ್ನ ಬಿಗಿಯಾಗಿ ಹಿಡಿದುಕೊಂಡಿರಬೇಕಾಗ್ತದೆ. ಆದರೆ ಅದನ್ನು ದಾಟಿಯಾದ ನಂತರ ಅಷ್ಟು ಶ್ರಮ ತೆಗೆದುಕೊಳ್ಬೇಕಾಗಿಲ್ಲ. ಅದು ಅಂದ್ರೆ ಆ ದೋಣಿ ತಿರುವನ್ನು ಹಾದು ಹೋದ ನಂತರ ಅನುಕೂಲವಾದ ಗಾಳಿ ಬೀಸಲು ಆರಂಭಿಸಿದಾಗ ಚುಕ್ಕಾಣಿಯನ್ನ ಸುಮ್ಮನೆ ಕೈಲಿ ಹಿಡಿದುಕೊಂಡು ಹಾಯಾಗಿ ಕುಳಿತುಕೊಳ್ತಾನೆ. ಬಳಿಕ ಪಟ ಅಂದ್ರೆ ಹಾಯಿ ಪಟವನ್ನು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿ ತಂಬಾಕು ಸೇದಕ್ಕೆ ಸಿದ್ಧವಾಗ್ತಾನೆ. ದೋಣಿ ಅದು ಪಾಡಿ ಹೋಗ್ತಾ ಇರ್ತದೆ. ಅಂದ್ರೆ ಸಾಧನೆಯಲ್ಲಿ ಅಷ್ಟು ಭಾಗ ಮುಂದುವರೆದ ಮೇಲೆ ಸಾಧನೆ ತನ್ನಷ್ಟಕ್ಕೆ ಹೋಗ್ತಾ ಇರ್ತದೆ. ಒಂದು ಉದಾಹರಣೆ ಹೇಳೋದಿದ್ರೆ, ಪ್ರತಿದಿನ ತಪ್ಪದೆ 10,000 ಜಪ ಮಾಡುವಂತಹ ಒಂದು ಸ್ಥಿತಿಗೆ ನಾವು ತಂದ್ಕೊಳ್ಬೇಕು. ಹೇಳಿದ ತಕ್ಷಣ 10,000 ಜಪ ಶುರು ಮಾಡಬಾರ್ದು ಯಾರುವೆ. ಆ ಸ್ಥಿತಿಗೆ ನಮ್ಮನ್ನು ತಂದುಕೊಂಡು ಆಮೇಲೆ 10,000 ಜಪವನ್ನು ಮಾಡಿ ಮಾಡಿ ಮಾಡಿ ಮನಸ್ಸಿಗೆ ರೂಢಿ ಮಾಡಿದಾಗ ಒಂದು ಅದ್ಭುತವಾದ ಸ್ಥಿತಿ ಒಳಗಡೆ ಉಂಟಾಗ್ತದೆ. ಏನು ಅಂತ ಹೇಳಿದ್ರೆ ಅಜಪ ಜಪ ಅಂತ ಹೇಳ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನೀವು ನಿದ್ರೆ ಮಾಡಿ ಮಾತನಾಡಿ ಊಟ ಮಾಡಿ ಎಲ್ಲಿಗೆ ಹೋಗಿ ನಿಮ್ಮ ಒಳಗಡೆ ಮತ್ತೆ ಜಪ ನಡೀತಾ ಇರ್ತದೆ. ಎಲ್ಲಿಯವರೆಗೆ ಸತ್ತಿ ಅಂತ ಹೇಳಿದ್ರೆ ರಾಮ ಧ್ಯಾನ ಮಾಡ್ತಕ್ಕಂಥ ಒಬ್ಳು ಮುದುಕಿ ಏನೋ ಈ ಮುಸಲ್ಮಾನರ ದಾಳಿಯಲ್ಲಿ ವೈದ್ಯರು ಬಂದು ಎಲ್ಲ ನಾಶ ಮಾಡಿದಾಗ ಈಗ ಕೂಡ ಸತ್ತು ಹೋಗ್ತಾಳೆ, ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತದೆ. ಅವಳ ಗುರು ಮಾತ್ರ ಒಂದ್ ಕಡೆ ಉಳಿದಿರ್ತಾನೆ. ಎಲ್ಲರೂ ಎಲ್ಲ ಶಿಷ್ಯರು ಉಳಿದಾರೆ ಹೇಗೋ ಅಂತ ನೋಡಿ ಎಲ್ಲ ಲೆಕ್ಕ ಹಾಕಿದ್ರೆ ಎಲ್ಲ ಶಿಷ್ಯರು ಉಳಿದಿದ್ದಾರೆ. ಈ ಶಿಷ್ಯೆ ಮುಲ್ಕಿ ಒಬ್ಳು ಶಿಷ್ಯೆ ಅವಳು ಮಾತ್ರ ಕಾಣ್ತಾ ಇಲ್ಲ ಗುರುಗಳೇ ಅಂತ ಹೇಳಿದಾಗ ಏನು ಚಿಂತೆ ಮಾಡಬೇಡಿ ನೋಡಿ, ಎಲ್ಲ ಎಲುಗುಗಳನ್ನು ಕೂಡ ಒಂದು ಕೋಮಿಂದ ಬೆಳೆದು ನೋಡಿ ಅಲ್ಲಿ ಏನ್ ಕೇಳಿಸ್ತದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕೇಳಿಸ್ತಾರೆ ಬಾಕಿಗಳು ಶಿಷ್ಯರನ್ನ. ಅವರೆಲ್ಲ ಎಲುಗುಗಳನ್ನು ಬಡ್ಕೊಂಡು ಬರ್ತಾರೆ, ಅದು ಟಕ್ ಟಕ್ ಟಕ್ ಸದ್ ಮಾಡ್ತಾ ಇರ್ತದೆ. ಯಾವುದೋ ಒಂದ್ ಎಲುಗನ್ನು ಬಡ್ದಾಗ ಒಬ್ಬನಿಗೆ ಕೇಳಿಸ್ತ ರಾಮ ರಾಮ ರಾಮ ರಾಮ ಅಂತ ಕೇಳಿಸ್ತಂತೆ. ಒಂದ್ ಟನ್ ಟನ್ ಅಂತ ಬಿಡಿದ್ರೆ ರಾಮ ರಾಮ, ಆ ಎಲುಗು ಕೂಡ ರಾಮ ರಾಮ ಅಂತ ಹೇಳ್ತಾ ಇತ್ತಂತೆ. ಅದನ್ನು ಬಂದು ಹೇಳ್ತಾರೆ ಅದು ಆ ಮುರುಕಿಯ ಎಲುಗು ಅಂತ ಹೇಳಿ ಅದಕ್ಕೆ ಕ್ರಿಯೆ ಮಾಡ್ತಾರೆ ಅಂತ ಒಂದು ಕಥೆ ಬರ್ತದೆ. ಇಂತಿದ್ದ ಅದ್ಭುತಗಳೆಲ್ಲ ಇವೆ ಇಲ್ಲ ಅಂತಲ್ಲ, ನಮ್ಮ ನರನಾಡಿಯೊಳಗೆಲ್ಲ ಹೋಗಿ ಸೇರ್ಕೊಂಡು ಬಿಡ್ಬೇಕು. ಇಲ್ಲಿ ಭಗವನ್ ನಾಮ ಅಂತ ಹೇಳ್ತಕ್ಕಂಥದ್ದು ನರನಾಡಿಯೊಳಗೆ ಹೋಗಿ ಸೇರ್ಕೊಂಡು ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಜಮ ಮಾಡಿದಾಗ ಮತ್ತೇನು, ನಾವು ಎಲ್ಲೇ ಓಡಾಡ್ತಾ ಇರಲಿ ಏನೇ ಕೆಲಸ ಕಾರ್ಯ ಮಾಡ್ತಾ ಇರಲಿ ಅದು ಮಾತ್ರ ಹಾಗಿದ್ದೇ ಇರುತ್ತದೆ. ಅದನ್ನು ಬಗೆ ಬಗೆಯಾಗಿ ಮುಂದೆ ಹೇಳುತ್ತಿದ್ದಾರೆ. ನಿರಂತರವಾದಂತಹ ಜಪ ತಾನೇ ನಾನು ಅಂತಕ್ಕಂತಹ ಜಪ ತಾನೇ ನಾನಾಗಿ ಆಗತಕ್ಕಂತಹ ಸಾಧನೆ ಸ್ಮರಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮುಂದೆ ಅವ್ರು ಹೇಳುತ್ತಿದ್ದಾರೆ. ಅದನ್ನು ನಾವು ನೋಡುತ್ತಿದ್ದೇವೆ. ಈಗ ಮಾತ್ರ ಅದನ್ನು ಹೇಳಿದ್ರು, ಆ ಉದಾಹರಣೆ ಮೂಲಕ ಹೇಳಿದ್ರು. ಹಾಗೇನೇ ಸಾಧಕ ಕಾಮಕಾಂಚನಗಳ ಬಿರುಗಾಳಿ ಬಿರುಮಳೆ ಇವನ್ನೆಲ್ಲ ದಾಟಿಬಿಟ್ಟ ಅಂದ್ರೆ ಆಗ ಆತನಿಗೆ ಶಾಂತಿ. ನಮ್ಮ ಬಿರುಗಾಳಿ ಯಾವುದು? ಅವನು ಬೈದಿದ್ದಲ್ಲ, ಅವನು ಆದಂದ, ಅದರಿಂದ ನಮ್ಮ ಜೀವನ ಕೆಟ್ಟೋಯ್ತು. ಇವರು ಹೀಗಂದ್ರು, ಅವರಿಂದ ನಮ್ಮ ಜೀವನ ಕೆಟ್ಟೋಯ್ತು, ನಮ್ಮ ಬುದ್ಧಿ ಎಲ್ಲ ಕೆಟ್ಟೋಯ್ತು. ಅರೆ, ಇವನ್ ಬುದ್ಧಿ ಕೆಟ್ಟೇ ಹೋಗ್ಕೊಂಡಿದೆ. ನೀವು ಯಾರಾದ್ರೂ ಕೆಲಸಿದ್ದೀಯ, ಒಳಗಡೆ ಕೆಟ್ಟಕೊಂಡಿದ್ದೆ ಹೊರಗಡೆಯವರು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ, ಆಮೇಲೆ ಹಾಳು ಮಾಡೋದಕ್ಕೂ ಸಾಧ್ಯ ಇಲ್ಲ, ಹೊಸದಾಗಿ ಹಾಳು ಮಾಡ್ಬೇಕಾಗಿಲ್ಲ, ಎಲ್ಲ ಒಳಗಡೆ ಕೆಟ್ಕೊಂಡಿರ್ತಕ್ಕಂಥದ್ದು. ಬಿರುಗಾಳಿ ಅಶಾಂತಿ ಹೊರಗಡೆಯಿಂದ ಅಲ್ಲ, ನಮ್ಮ ಒಳಗಡೆಯಿಂದ. ನಮ್ಮ ಕಾಮ, ನಮ್ಮ ಕ್ರೋಧ, ನಮ್ಮ ಲೋಭ, ನಮ್ಮ ಮೋಹ, ನಮ್ಮ ಮದ, ನಮ್ಮ ಮತ್ಸರ, ನಮ್ಮ ಸ್ವಾರ್ಥ, ನಮ್ಮ ಅಹಂಕಾರ, ನಮ್ಮ ದಂಭ, ನಮ್ಮ ಒಳಗಡೆ ಬಿರುಗಾಳಿಯನ್ನು ಎಬ್ಬಿಸ್ತಾ ಇರುವಾಗ ಅದಕ್ಕೋಸ್ಕರವೇ ಈ ಬಿರುಗಾಳಿಯ ಸಂದರ್ಭದಲ್ಲಿ ಚುಕ್ಕಾಣಿಯನ್ನು ಬಲವಾಗಿ ಇಟ್ಕೊಳ್ಬೇಕು. ಭಗವನ್ ನಾಮ, ಗುರು ಭಕ್ತಿ, ಗುರು ಶ್ರದ್ಧೆ, ಭಗವನ್ ನಾಮ ಜಪ, ಪಾರಾಯಣ, ಇವನ್ನೆಲ್ಲ ಭದ್ರವಾಗಿ ಹಿಡ್ಕೊಳ್ಬೇಕು. ದಿನ ತಪ್ಪದೆ ಮಾಡಬೇಕು. ಅಯ್ಯೋ, ಯಾವಾಗ ಈ ಕಾಮಕ್ಕೆ ನಾನು ಒಳಗಾಗ್ತೇನೋ, ಯಾವಾಗ ನಾವು ಈ ಕ್ರೋಧಕ್ಕೆ ಒಳಗಾಗ್ತೇನೋ, ಯಾವಾಗ ನಾನು ಈ ಅಹಂಕಾರಕ್ಕೆ ಬಲಿಯಾಗಿ ಸಜ್ಜನರಿಂದ ದೂರೀಕರಿಸಲ್ಪಡುತ್ತೇನೋ. ಸಮಾಜದಲ್ಲಿರುವ ಸಜ್ಜನರೇ ನಮ್ಮ ಡಿಗ್ರಿ ಹೋಲ್. ಅವ್ರು ಯಾವ ರೀತಿ ನಮ್ಮನ್ನು ನೋಡ್ಕೊಳ್ತಾರೆ ಎನ್ನುವುದನ್ನು ಯಾವಾಗಲೂ ಎತ್ತರದಿಂದ ಗಮನಿಸಬೇಕು. ಅವರೇನಾದ್ರೂ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಇಲ್ಲ ಅಂತಲೇ ಅರ್ಥ. ಆದ್ರಿಂದ ನಮ್ಮ ಅಹಂಕಾರ ದರ್ಪಾದಿಗಳು ನಮ್ಮನ್ನ ಯಾವುದೋ ಒಂದು ಮಟ್ಟಕ್ಕೆ ಇಳಿಸಿಬಿಡುತ್ತವೆ ಅಥವಾ ಮೇಲೆ ಏರಿಸಿಬಿಡುತ್ತವೆ. ಆದ್ರಿಂದ ಈ ಒಂದು ಬಿರುಗಾಳಿಯ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸಾಧನೆಯನ್ನ ಬಲಗೊಳಿಸಿಕೊಳ್ಬೇಕು. ಗುರು ಕೃಪೆಯಾಗಿ ಮತ್ತಷ್ಟು ಪ್ರಾರ್ಥನೆ ಮಾಡಿಕೊಳ್ಬೇಕು. ಗುರುವಿಲ್ಲದೆ, ಗುರುವಿನ ಕೃಪೆ ಇಲ್ಲದೆ ಯಾರು ಮುಂದುವರಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಆ ಶಬ್ದವನ್ನು ನಾನು ಹೇಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣ ಸದ್ಗುರುವಾಗಿ ಅವತರಿಸಿದ್ದಾರೆ, ಅವರ ಕೃಪೆ ನಮ್ಮ ಮೇಲೆ ಹೇರಳವಾಗಿ ಆಗಲಿ. ನಮ್ಮೆಲ್ಲರ ಸಾಧನೆ, ಬಗೆ ಬಗೆಯ ಸಾಧನೆ, ಅದು ನಿರಾತಂಕವಾಗಿ ನಿರಂತರವಾಗಿ ನಡೆಯಲಿ. ಅವರ ಕೃಪೆಗೆ ನಾವು ಪಾತ್ರರಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ಉಪನ್ಯಾಸವನ್ನು ಮುಗಿಸುತ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮಾಡ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುತೇ ಜಗತ್ ಸೃಷ್ಟಂ ಪ್ರೀಡಿತೇ ಪ್ರೀತಂ ಜಗತ್. ಹರಿ ಓಂ ತತ್ಸತ್.